ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಜೇನು ಸುಗ್ಗಿ ಕಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಕೆಜೆ ವಿಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ವಿಜಯ್ ಕುಮಾರ್ ಅವರೇ. ನಮಸ್ತೆ ಸರ್. ಜೇನು ಕೃಷಿ ನಮ್ಮ ರೈತರ ಈ ಕೃಷಿಯ ಜೊತೆಗೆ ಒಂದು ಸಹಕಸಬು ಅಂತ ಹೇಳ್ಬೋದು, ಕೃಷಿಗೆ ಒಂದು ಪೂರಕವಾದ ಕಸಬು ಕೂಡ ಅಂತ ಹೇಳ್ಬೋದು. ಏಕೆಂದರೆ ಜೇನುನೊಣಗಳಿಂದ ಪರಾಗಸ್ಪರ್ಶ ಆಗುತ್ತೆ, ಮತ್ತು ಜೇನು ಕುಟುಂಬಗಳು ಜೇನುತುಪ್ಪವನ್ನು ಕೂಡ ನೀಡ್ತವೆ. ಒಂದು ಕಡೆ ಬೆಳೆ ಇಳುವರಿ ಜಾಸ್ತಿ ಆದರೆ ಇನ್ನೊಂದು ಕಡೆ ಅವರಿಗೆ ಆ ತುಪ್ಪವನ್ನು ಮತ್ತು ಬೇರೆ ಉತ್ಪನ್ನಗಳನ್ನು ಕೂಡ ಅವರು ಮಾರಾಟ ಮಾಡಿ ಲಾಭವನ್ನು ಗಳಿಸ್ಕೋಬೋದು. ಈ ಜೇನು ಕೃಷಿಯನ್ನು ಕೈಗೊಂಡಾಗ ನಾವು ಕುಟುಂಬಗಳನ್ನು ಕಾಲಕ್ಕೆ ಅನುಗುಣವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಜೇನು ಸುಗ್ಗಿ ಕಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಬಹಳ ಮುಖ್ಯ ಅಂತ ಅಂದು ತಾವು ಜೇನು ಕೃಷಿ ತಜ್ಞರು ಹೇಳ್ತಾ ಇರ್ತಾರೆ. ಇವತ್ತು ಈ ಒಂದು ವಿಚಾರದ ಬಗ್ಗೆನೇ ತಿಳಿಸ್ಕೊಡ್ಬೇಕು. ಅಂದರೆ ಈ ಸುಗ್ಗಿ ಕಾಲ ಅಂದ್ರೇನು, ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ, ಈ ಸಂದರ್ಭದಲ್ಲಿ ಬರುವ ಸಮಸ್ಯೆಗಳೇನು, ಈ ಎಲ್ಲದರ ಬಗ್ಗೆ ಒಂದು ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ಈ ಜೇನು ಕುಟುಂಬಗಳ ನಿರ್ವಹಣೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಜೇನು ಕುಟುಂಬಗಳು ಇವತ್ತು ನಿರ್ವಹಣೆ ತುಂಬ ಅವಶ್ಯಕ. ಜೇನು ಕುಟುಂಬಗಳಿಗೆ ಬೇಕಾಗುವಂಥ ಎಲ್ಲ ಸಸ್ಯ ಸಂಪತ್ತುಗಳು ಮತ್ತು ಅವಕ್ಕೆ ಬೇಕಾಗುವಂಥ ಕುಟುಂಬಗಳ ನಿರ್ವಹಣೆ ಇವೆಲ್ಲವನ್ನು ಒಳಗೊಂಡಂತೆ ನಾವು ಅನುಸರಿಸಿದಾಗ ಮಾತ್ರನೇ ಜೇನುತುಪ್ಪದ ಉತ್ಪಾದನೆ ನಮಗೆ ಹೆಚ್ಚು ಸಿಗುತ್ತೆ, ಹಾಗೆ ಜೇನು ಕುಟುಂಬಗಳ ಅಭಿವೃದ್ಧಿಯಾಗುತ್ತೆ, ಇವುಗಳ ಮುಖಾಂತರ ನಮಗೆ ಪರಾಗಸ್ಪರ್ಶ ಎಲ್ಲ ಆಗುತ್ತೆ. ಇದು ನಾವು ವಿವಿಧ ಕಾಲಕ್ಕೆ ತಕ್ಕ ಹಾಗೆ, ಅಂದರೆ ಮಳೆಗಾಲದಲ್ಲೇ ಬೇರೆ ಥರ ನಿರ್ವಹಣೆ ಮಾಡಬೇಕಾಗುತ್ತೆ, ಚಳಿಗಾಲದಲ್ಲೇ ಬೇರೆ ಥರ ನಿರ್ವಹಣೆ ಇರುತ್ತೆ, ಮತ್ತು ಬೇಸಿಗೆ ಕಾಲದಲ್ಲೂ ಕೂಡ ಬೇರೆ ರೀತಿಯ ನಿರ್ವಹಣೆ ಇರುತ್ತೆ. ಹಾಗೆ ಜೇನು ಸುಗ್ಗಿಯ ಕಾಲ ಮತ್ತು ಆಹಾರದ ಅಭಾವದ ಕಾಲದಲ್ಲೂ ಕೂಡ ವಿವಿಧ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡೋದು ಸೂಕ್ತ ಆಗುತ್ತೆ. ಹಾಗೆ ಇದು ಒಂದು ಪ್ರದೇಶಕ್ಕೆ ಅನುಸಾರವಾಗಿ ಋತುಮಾನಗಳ ಅನುಸಾರವಾಗಿ ವಿವಿಧ ರೀತಿಯಲ್ಲಿ ಜೇನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಜೇನು ನಿರ್ವಹಣೆ ಮಾಡೋದ್ರಿಂದ ಮಾತ್ರ ನಮಗೆ ಹೆಚ್ಚು ಜೇನುತುಪ್ಪ ಸಿಗೋದಕ್ಕೆ ಸಾಧ್ಯ. ಇನ್ನು ಜೇನು ಸುಗ್ಗಿ ಕಾಲ ಅಂತ ನಾವು ಕೇಳ್ತಾ ಇರ್ತೀವಿ, ಜೇನು ಸುಗ್ಗಿ ಕಾಲ ಅಂದ್ರೆ ಯಾವುದು ಅಂತೀರಿ? ಜೇನು ಸುಗ್ಗಿ ಕಾಲ ಅಂದರೆ ಅದು ಒಂದು ಪ್ರದೇಶಕ್ಕೆ ಸೀಮಿತ ಆಗಿರುತ್ತೆ. ಯಾವ ಪ್ರದೇಶದಲ್ಲಿ ಹೆಚ್ಚು ಸಸ್ಯಗಳು ಹೂಗಳನ್ನು ಬಿಡುತ್ತೋ ಅಂಥ ಒಂದು ಸಂದರ್ಭ ನಾವು ಜೇನು ಸುಗ್ಗಿಯ ಕಾಲ ಅಂತ ಕರಿಬೋದು. ಕರ್ನಾಟಕದಲ್ಲಿ ವಿಶೇಷವಾಗಿ ಈ ನವೆಂಬರಿಂದ ಏಪ್ರಿಲ್ವರೆಗೂ ಹೆಚ್ಚು ಜೇನು ಸುಗ್ಗಿಯ ಕಾಲ ಅಂತ ಕರಿಬೋದು. ನವೆಂಬರಲ್ಲಿ ನಮ್ಮ ಕೃಷಿ ಬೆಳೆಗಳದು ವಿಶೇಷವಾಗಿ ದೀಪಾವಳಿ ಹಬ್ಬ ಸುತ್ತಮುತ್ತ ಕೃಷಿ ಸಂಬಂಧಿತ ಬೆಳೆಗಳು ಹೆಚ್ಚು ಹೂಗಳನ್ನು ಹರಳಿರ್ತವೆ. ಹಾಗೆ ಈ ಯುಗಾದಿ ಹಬ್ಬದ ಸುತ್ತಮುತ್ತ ಅರಣ್ಯ ಸಸ್ಯಗಳಲ್ಲಿ ನಾವು ಹೂಗಳನ್ನು ಕಾಣಬಹುದು. ಹೌದು, ಈ ಸಂದರ್ಭದಲ್ಲಿ ಹೆಚ್ಚು ಜೇನುತುಪ್ಪ ಸಿಗುತ್ತೆ, ಅದಕ್ಕೋಸ್ಕರ ನಾವು ಜೇನು ಸುಗ್ಗಿಯ ಕಾಲ ಅಂತ ಕರಿತೀವಿ. ಅಂದ್ರೆ ಈ ಜೇನು ಸುಗ್ಗಿ ಕಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಜೇನು ಸುಗ್ಗಿಯ ಕಾಲದಲ್ಲಿ ಕುಟುಂಬಗಳು ತುಂಬಾ ಬಲಿಷ್ಠವಾಗಿರ್ತವೆ, ಮತ್ತೆ ಹೆಚ್ಚು ಜೇನುತುಪ್ಪ ಸಂಗ್ರಹಣೆ ಮಾಡಿ ಶೇಖರಣೆ ಮಾಡುವಂತ ಕೂಡ ಸಾಮರ್ಥ್ಯವನ್ನು ನಾವು ಕಾಣಬಹುದು. ಇಂಥ ಸಂದರ್ಭದಲ್ಲಿ ನಾವು ಕುಟುಂಬಗಳ ನಿರ್ವಹಣೆನ ಕನಿಷ್ಠ ಪಕ್ಷ 10-12 ದಿನಕ್ಕೊಮ್ಮೆ ಆದರೂ ಕುಟುಂಬಗಳನ್ನ ಪರೀಕ್ಷೆಯನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ಅಗತ್ಯವಾಗಿ ಜೇನುತುಪ್ಪದ ಕೋಣೆ ಬೇಕಾಗುತ್ತೆ. ಆ ಜೇನುತುಪ್ಪದ ಕೋಣೆಗಳಿಗೆ ನಾವು ಮೇಣದ ಹಾಳೆಯನ್ನು ಅಂಟಿಸಿ ನಾವು ಕೊಡಬೇಕಾಗುತ್ತೆ. ಹಾಗೆ ಕೆಲವು ಸಂದರ್ಭದಲ್ಲಿ ಕುಟುಂಬ ಬಲಿಷ್ಠ ಆಗಿರೋದ್ರಿಂದ ರಾಣಿ ಕಣಗಳು ಕೂಡ ರಚನೆ ಆಗೋದನ್ನು ನಾವು ಗಮನಿಸ್ಬೋದು. ಒಂದು ವೇಳೆ ನಾವು ಕುಟುಂಬಗಳನ್ನು ವಿಭಜನೆ ಮಾಡ್ಕೋಬೇಕು ಅನ್ನಾಗಿದ್ರೆ ಅದನ್ನು ಉಪಯೋಗ ಮಾಡ್ಕೋಬೋದು, ಅಥವಾ ರಾಣಿ ಕಣಗಳು ನಾಶ ಮಾಡೋದ್ರಿಂದ ನಾವು ಕುಟುಂಬಗಳನ್ನು ನಮ್ಮಲ್ಲೇ ಉಳಿಸ್ಕೋಬೋದಾಗಿದೆ. ಕಾಲಕ್ಕೆ ಸರಿಯಾಗಿ ಜೇನುತುಪ್ಪವನ್ನು ಕೂಡ ತೆಗಿಬೇಕಾಗುತ್ತೆ, ಹಾಗೆ ಬಿಟ್ಟರು ಕೂಡ ಅದು ಕಷ್ಟ ಆಗುತ್ತೆ. ಮತ್ತೆ ಜೇನು ಕುಟುಂಬಗಳು ಅಲ್ಲಲ್ಲೇ ಕೆಲವು ಕಡೆಗೆ ಹೆಚ್ಚುವರಿಯಾಗಿ ಎರಿಗಳನ್ನು ಕಟ್ತವೆ, ಅದನ್ನು ಕೂಡ ತೆಗೆಯೋದ್ರ ಮುಖಾಂತರ ಜೇನು ಕುಟುಂಬಗಳನ್ನ ಈ ಕಾಲದಲ್ಲಿ ನಾವು ನಿರ್ವಹಣೆ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ. ಜೇನು ಕುಟುಂಬಗಳ ಸಂಖ್ಯೆ ಜಾಸ್ತಿ ಆದಾಗ ಅದು ನೈಸರ್ಗಿಕ ಪಾಲಾದಂದ್ರೆ ಅದು ರೈತನಿಗೆ ನಷ್ಟ ಆಗುತ್ತೆ. ಅಂತದನ್ನ ಗುರುತು ಮಾಡಿ ನಾವೇನೆ ವಿಭಜನೆ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಇನ್ನೊಂದು ಕುಟುಂಬವನ್ನ ಮಧುವನದಲ್ಲಿ ವೃದ್ಧಿ ಮಾಡ್ಕೋಬಹುದಾಗಿದೆ. ಈಗ ತಾವು ಈ ಜೇನು ಕುಟುಂಬಗಳ ವಿಭಜನೆ ಮಾಡಬೇಕು ಅಂತ ತಾವು ಹೇಳಿದ್ರಿ, ಈ ಜೇನು ಕುಟುಂಬಗಳ ವಿಭಜನೆ ಅಂದ್ರೇನು, ವಿಭಜನೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ಒಂದು ಕುಟುಂಬವನ್ನ ಎರಡು ಕುಟುಂಬವಾಗಿ ಮಾಡ್ಕೊಳ್ಳೋದನ್ನ ನಾವು ಕುಟುಂಬಗಳ ವಿಭಜನೆ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ISI ಮಾದರಿಯ ಜೇನು ಪೆಟ್ಟಿಗೆಗಳಲ್ಲಿ ನಾವು ತುಳುವೆ ಜೇನು ಸಾಕಾಣಿಕೆ ಮಾಡೋದ್ರಲ್ಲಿ ಸುಮಾರು 8 ಚೌಕಟ್ಟುಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಕಾಣಬಹುದು. 8 ಚೌಕಟ್ಟುಗಳು ತುಂಬಿದ್ದಾಗ ಅದನ್ನು ಬೇಕಾದ್ರೆ ಒಂದು ಕುಟುಂಬನ ಎರಡಾಗಿ ಮಾಡ್ಕೋಬಹುದು. ಒಂದು ಖಾಲಿ ಪೆಟ್ಟಿಗೆಗೆ ತುಂಬಿರುವಂತ ಜೇನು ಎರಿ ಇರುವಂತ 4 ಚೌಕಟ್ಟುಗಳನ್ನ ಅದಕ್ಕೆ ವರ್ಗಾವಣೆ ಮಾಡ್ಬೇಕಾಗತ್ತೆ. ಅದ್ರಲ್ಲಿ ನಾವು ನೋಡ್ಕೋಬೇಕಾದ್ರೆ ಅದರಲ್ಲಿ ಉತ್ತಮವಾದಂತ ಪರಾಗ ಶೇಖರಣೆ ಆಗಿರ್ಬೇಕು, ಜೇನುತುಪ್ಪ ಶೇಖರಣೆ ಆಗಿರ್ಬೇಕು, ಹಾಗೆ ಮೊಟ್ಟೆ ಮರಿ ಇರಬೇಕು, ಮತ್ತು ಸಮೃದ್ಧವಾಗಿರುವಂಥ ಜೇನು ನೊಣಗಳ ಸಂಖ್ಯೆ ಕೂಡ ಹೆಚ್ಚಾಗಿರಬೇಕು. ಈ ಥರ ವಿಂಗಡಣೆ ಮಾಡಿ ಇಟ್ಕೋಬೇಕು. ಈಗ ಒಂದು ಕುಟುಂಬದಲ್ಲಿ ರಾಣಿ ಇರುತ್ತೆ, ಇನ್ನೊಂದು ಕುಟುಂಬದಲ್ಲಿ ರಾಣಿ ಇರೋದಿಲ್ಲ. ಆ ರೀತಿ ಮಾಡಿದಾಗ ಒಂದು ಪೆಟ್ಟಿಗೆನ ತಗೊಂಡು ಸುಮಾರು ಅರ್ಧದಿಂದ 1 ಕಿಲೋಮೀಟರ್ ದೂರ ತಗೊಂಡೋಗಿ ನಾವು ಆ ಕುಟುಂಬವನ್ನು ಇಡಬೇಕಾಗತ್ತೆ. ಎಲ್ಲಿ ರಾಣಿ ಇರೋದಿರುವೋ ಆ ಕುಟುಂಬದಲ್ಲಿ ಹೊಸ ರಾಣಿನ ಅದು ಅಭಿವೃದ್ಧಿಪಡಿಸ್ಕೊಳ್ಳುತ್ತೆ. ಸೊ ಇದ್ರ ಮುಖಾಂತರ ನಾವು ಒಂದು ಕುಟುಂಬನ ಎರಡು ಕುಟುಂಬವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ವಿಭಜನೆ ನಾವು ಯಾವ ರೀತಿ ಮಾಡ್ತೀವಿಯೋ ಅದೇ ರೀತಿ ಈ ಕುಟುಂಬಗಳಿಂದ ಒಂದುಗೂಡಿಸೋದಕ್ಕೂ ಕೂಡ ಸಾಧ್ಯನೇ? ಖಂಡಿತವಾಗ್ಲೂ ಸಾಧ್ಯ. ಅದಕ್ಕೂ ಕೂಡ ಒಂದು ತಾಂತ್ರಿಕತೆ ಇದೆ. ಎರಡು ಕುಟುಂಬಗಳನ್ನ ನಾವು ಒಂದುಗೂಡಿಸಬಹುದಾಗಿದೆ. ವಿಶೇಷವಾಗಿ ಈ ಆಹಾರ ಕೊರತೆ ಇದ್ದಂಥ ಸಂದರ್ಭದಲ್ಲಿ, ಕುಟುಂಬಗಳು ಬಹಳ ಬಲಹೀನ ಆಗಿದ್ದಂಥ ಸಂದರ್ಭದಲ್ಲಿ, ದುರ್ಬಲ ಆಗಿದ್ದ ಸಂದರ್ಭದಲ್ಲಿ, ಮತ್ತು ಕೆಲವು ಸಲ ರಾಣಿ ರಹಿತವಾಗುತ್ತೆ ಅಂಥ ಸಂದರ್ಭದಲ್ಲಿ ಎರಡು ಕುಟುಂಬಗಳನ್ನ ವಿಲೀನ ಮಾಡಬೇಕಾಗತ್ತೆ ಅಥವಾ ಒಂದುಗೂಡಿಸಬೇಕಾಗುತ್ತೆ. ಯಾವ ಕುಟುಂಬದಲ್ಲಿ ವಿಲೀನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅಂಥ ಕುಟುಂಬನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದರಲ್ಲೇ ಸಂಸಾರ ಕೋಣೆಯ ಮೇಲೆ ಒಂದು ದಿನಪತ್ರಿಕೆಯನ್ನು ತಗೊಂಡು ಅವಕ್ಕೆ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಅದಕ್ಕೆ ಎರಡೂ ಬದಿಗೆ ಜೇನುತುಪ್ಪ ಅಥವಾ ಸಕ್ಕರೆ ಪಾಕವನ್ನು ಲೇಪನ ಮಾಡಿ ಆ ಸಂಸಾರ ಕೋಣೆ ಮೇಲೆ ಇಡಬೇಕಾಗುತ್ತೆ. ನಂತರ ಯಾವುದು ಕುಟುಂಬನ ವಿಲೀನ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಕುಟುಂಬವನ್ನು ತಗೋಬಂದು ಅದರ ತಳಮನೆ ತೆಗೆದು ದುರ್ಬಲ ಕುಟುಂಬದ ರಾಣಿ ಇದ್ರೆ ಆ ರಾಣಿನ ನಾವು ಸಾಯಿಸಬೇಕಾಗುತ್ತೆ. ಒಂದು ಕುಟುಂಬದ ರಾಣಿ ಸಾಯಿಸಿ ಅದನ್ನ ಇನ್ನೊಂದು ಕುಟುಂಬದ ಮೇಲೆ ಇಡಬೇಕಾಗುತ್ತೆ. ಈಗ ಎರಡು ಸಂಸಾರ ಕೋಣೆಗಳ ನಡುವೆ ರಂಧ್ರಗಳಿರುವಂತದ್ದು ಮತ್ತೆ ಜೇನುತುಪ್ಪವನ್ನು ಲೇಪನ ಮಾಡಿರುವಂತಹ ಪತ್ರಿಕೆ ಇರುತ್ತೆ. ಈ ಸಂದರ್ಭದಲ್ಲಿ ಎರಡೂ ಕುಟುಂಬಗಳ ಕೆಲಸಗಾರ ಹುಳುಗಳು ಅವುಗಳ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅವಾಗ ಅದ್ರ ಮೇಲಿರುವಂತ ಎಲ್ಲ ಜೇನುತುಪ್ಪವನ್ನು ತಿನ್ನುತ್ತೆ ಮತ್ತೆ ಎರಡೂ ಕುಟುಂಬಗಳ ಒಂದು ಸುವಾಸನೆ ಕೂಡ ಒಂದೇ ರೀತಿಯಾಗಿ ಆಗುತ್ತೆ. ಈ ಮುಖಾಂತರ ಒಂದು 3-4 ದಿನದೊಳಗಡೆ ಎರಡು ಕುಟುಂಬಗಳು ವಿಲೀನ ಆಗ್ತವೆ. ಹಾಗೆ ನಾವು ಒಂದು ಕುಟುಂಬದ ತಂದು ಹಾಕಿದ್ರೆ ಜಗಳಗಳಾಗ್ತವೆ. ಈ ರೀತಿನ ನಾವು ಮಾಡಿದ್ರೆ ಮಾತ್ರ ಅವೆರಡು ಕುಟುಂಬಗಳು ಒಂದುಗೂಡೋದಕ್ಕೆ ಸಾಧ್ಯ. ಅಂದ್ರೆ ಅಲ್ಲೂ ಕೂಡ ಒಪ್ಕೊಳ್ಳುವಂತ ಒಂದು ಸಮಸ್ಯೆ ಇರುತ್ತೆ ಅಂತ ಜೇನು ನೊಣಗಳಲ್ಲೂ ಕೂಡ. ವಿಶೇಷವಾಗಿ ಆ ರಾಣಿ ಹುಳ ಸೂಸುವಂತ ಒಂದು ಸೆಂಟ್ ಅಂದ್ರೆ ಒಂದು ವಾಸನೆ ಇಲ್ಲಿ ಬಹಳ ಮುಖ್ಯ. ಪ್ರತಿಯೊಂದು ರಾಣಿಗೂ ಅದತ್ತೆ ಆದಂತ ಒಂದು ವಿಶೇಷವಾದ ಒಂದು ವಾಸನೆಯನ್ನ ಸೂಸ್ತಾ ಇರುತ್ತೆ. ಕುಟುಂಬಕ್ಕೂ ಕೂಡ ವಿಶಿಷ್ಟವಾದ ಸುವಾಸನೆ ಇರುತ್ತೆ, ನಿರ್ದಿಷ್ಟವಾದಂತ ಒಂದು ಸುವಾಸನೆ ಇರುತ್ತೆ. ಹಾಗಾಗಿ ಒಂದು ಕೂಡ ಅದರಲ್ಲೂ ಸ್ವಲ್ಪ ಸಮಸ್ಯೆ ಆಗಬಹುದು ಅಂತ. ಖಂಡಿತವಾಗ್ಲೂ ಅದಕ್ಕೋಸ್ಕರ ನಾವು ಈ ಪದ್ಧತಿನ ಅನುಸರಿಸಿದ್ರೆ ಮಾತ್ರ ಅವು ಒಂದುಗೂಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ದುರ್ಬಲ ಕುಟುಂಬದ ರಾಣಿಯನ್ನ ಸಾಯಿಸದೆ ಹೊರತು ಅವು ಒಗ್ಗೂಡಕ್ಕೆ ಒಪ್ಪಲ್ವಾ ಅಂತೀರಾ? ಅಲ್ಲ, ಎರಡು ರಾಣಿ ಇದ್ದಾಗ ಒಂದುಗೂಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಯಾವ್ದಾದ್ರು ಎರಡು ಕುಟುಂಬದಲ್ಲಿ ಒಂದು ದುರ್ಬಲ ಕುಟುಂಬದ ರಾಣಿಯನ್ನ ನಾವು ಕೊಲ್ಲಲೇಬೇಕಾಗುತ್ತೆ. ಇನ್ನು ಈ ಜೇನು ಕುಟುಂಬಗಳನ್ನ ಯಾಕಾಗಿ ಪರೀಕ್ಷೆ ಮಾಡಬೇಕು ಅಂತೀರಿ? ಜೇನು ಕುಟುಂಬಗಳನ್ನು ಕನಿಷ್ಠ ಪಕ್ಷ 8-10 ದಿನಕ್ಕೊಮ್ಮೆ ನಾವು ಕುಟುಂಬಗಳು ಪರೀಕ್ಷೆ ಮಾಡಲೇಬೇಕಾಗತ್ತೆ. ವಿಶೇಷವಾಗಿ ಇದು ಜೇನು ಕುಟುಂಬಗಳನ್ನ ನಾವು ಪರೀಕ್ಷೆ ಮಾಡಬೇಕಾದ್ರೆ ಕುಟುಂಬದ ಒಳಗಡೆಗೆ ಆಹಾರದ ದಾಸ್ತಾನು ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಅದರಲ್ಲಿ ಪರಾಗ ಅಥವಾ ಮಕರಂದ ಯಾವ ಥರ ದಾಸ್ತಾನು ಆಗಿದೆ ಅಂತ ನೋಡ್ಕೋಬೇಕಾಗತ್ತೆ. ಎರಡನೇದಾಗಿ ರಾಣಿ ಇರುವಿಕೆ ಬಗ್ಗೆ ನಾವು ಖಚಿತಪಡಿಸ್ಕೋಬೇಕಾಗತ್ತೆ. ಅದ್ರ ಮೊಟ್ಟೆಗಳು ಯಾವ ಥರ ಇಡ್ತಾ ಇದೆ ಅದನ್ನ ನೋಡೋದ್ರ ಮುಖಾಂತರ ಅಥವಾ ರಾಣಿಯನ್ನೇ ನಾವು ಗುರುತು ಮಾಡೋದ್ರ ಮುಖಾಂತರ ಅದನ್ನು ಖಚಿತಪಡಿಸ್ಕೋಬೇಕಾಗತ್ತೆ. ಹಾಗೆ ಮೂರನೇದೇನೆಂದರೆ ಯಾವ್ದಾದ್ರು ಕೀಟಗಳು ಬಂದಿದ್ದಾವ, ಯಾವ್ದಾದ್ರು ಶತ್ರುಗಳಿದ್ದಾವ, ರೋಗಗಳು ಬಂದಿದ್ದಾವ ಅಂತ ಗಮನಿಸಬೇಕಾಗತ್ತೆ. ಈ ಥರ ವಾರಕ್ಕೊಮ್ಮೆ ನಾವು ಪರೀಕ್ಷೆ ಮಾಡಿದಾಗ ಅದಕ್ಕೆ ನಿರ್ದಿಷ್ಟವಾದಂಥ ನಿರ್ವಹಣಾ ಕ್ರಮಗಳನ್ನು ಅನುಸರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಜೇನುಗಳಿಗೆ ಬರುವಂತಹ ಮುಖ್ಯವಾದ ಕೀಟ ಪೀಡೆಗಳು ಯಾವ್ಯಾವು ಅಂತೀರಿ? ತಿರುವೇದ ಜೇನು ಕುಟುಂಬಗಳಿಗೆ ವಿಶೇಷವಾಗಿ ಮೇಣದ ಪತಂಗ ಮತ್ತೆ ಕಡಜಗಳು, ನುಸಿ, ಹಾಗೆ ಒಂದು ಹಸಿರು ಬಣ್ಣದ ಪಕ್ಷಿ ಕೂಡ ಕಾಟ ಇರುತ್ತೆ. ಹಾಗೆ ಕೋತಿಗಳ ಕಾಟ, ಕರಡಿಗಳ ಕಾಟ ಇವೆಲ್ಲ ಕೂಡ ಸಮಸ್ಯೆಯನ್ನು ನಾವು ಕಾಣುತ್ತೆ. ಮತ್ತೆ ಹಾಗೆ ಇರುವೆಗಳ ಕಾಟ ಕೂಡ ಗಮನಿಸಬಹುದು. ಈ ಮೇಣ ತಿನ್ನೋ ಪತಂಗ ಹೆಚ್ಚು ನಮಗೆ ಕಾಡುವಂತ ಒಂದು ಕೀಟ ಅಥವಾ ಪೀಡೆ ಅಂತ ನಾವು ಕರೀಬಹುದು. ಇದು ಸಂಜೆ ಹೊತ್ತಲ್ಲಿ ಜೇನು ಪೆಟ್ಟಿಗೆಗಳ ಒಳಗಡೆ ನುಸುಳಿ ಆ ತಳಮನೆಯಲ್ಲಿ ಮೊಟ್ಟೆಗಳನ್ನ ಇಡುತ್ತೆ. ಮೊಟ್ಟೆಗಳ ಇಟ್ಟಾದ್ಮೇಲೆ ಸುಮಾರು ಒಂದು 8 ದಿವಸಕ್ಕೆ ಆ ಮೊಟ್ಟೆ ಹೊಡೆದು ಮರಿಯಾಗುತ್ತೆ. ಅದು ಎರಿಗಳಿಗೆ ಅಂದ್ರೆ ರಾಡೆಗಳಿಗೆ ಹೋಗಿ ಆ ರಾಡೆವನ್ನೆಲ್ಲ ತಿಂದು ಇಡೀ ಕುಟುಂಬವನ್ನ ಖಾಲಿ ಮಾಡ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ವಾರಕ್ಕೊಮ್ಮೆ ಜೇನು ಕುಟುಂಬಗಳ ಪರೀಕ್ಷೆ ಮಾಡ್ಬೇಕಾದ್ರೆ ಈ ತಳಮನೆಯನ್ನು ಕೂಡ ಗಮನಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಚಾಕು ಸಹಾಯದಿಂದ ಆ ತಳಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಅವಾಗ ನಾವು ಮೇಣದ ಪತಂಗದ ಹಾವಳಿನ ತೆಗಿಬಹುದು. ಹಾಗೆ ಹಳೆಯದಾದ ಎರೆಗಳು ಇದ್ದಾಗ ಅವನ್ನ ತೆಗೆಯೋದ್ರ ಮುಖಾಂತರ ಕೂಡ ಮೇಣದ ಪತಂಗ ಹಾವಳಿನ ನಾವು ಕಡಿಮೆ ಮಾಡ್ಕೋಬಹುದು. ಮತ್ತೆ ಕುಟುಂಬದೊಳಗಡೆ ಅಂದ್ರೆ ಗೂಡುಗಳಿಗೆ ಎಲ್ಲೂ ಸಂದುಗಳು ಇರಬಾರ್ದು, ರಂಧ್ರಗಳು ಇರಬಾರ್ದು. ಸೊ ಆ ಥರಗಳ ಇತ್ತು ಅಂದ್ರೆ ಅದನ್ನು ನಾವು ಮುಚ್ಚಬೇಕಾಗುತ್ತೆ. ಮತ್ತೆ ಎರಡನೇದಾಗಿ ಇರುವೆಗಳ ಕಟಾವನ್ನು ನಾವು ಗಮನಿಸಬಹುದು. ಒಂದು ಸ್ಟ್ಯಾಂಡ್ ಮೇಲೆ ನಾವು ಜೇನು ಪೆಟ್ಟಿಗೆ ಇಡೋದ್ರ ಮುಖಾಂತರ, ನೀರು ಇಡುವಂತ ಒಂದು ವ್ಯವಸ್ಥೆ ಇರುವಂತಹ ಸ್ಟ್ಯಾಂಡ್ಗಳನ್ನ ಬಳಸೋದ್ರ ಮುಖಾಂತರ ಇರುವೆಗಳ ಕಾಟವನ್ನು ಕೂಡ ತಡಿಬಹುದು. ಹಾಗೆ ಹಸಿರು ಬಣ್ಣದ ಪಕ್ಷಿ ವಿಶೇಷವಾಗಿ ಮಲೆನಾಡು ಸುತ್ತಮುತ್ತ ಹೆಚ್ಚು ಇದು ಕಂಡು ಬರುತ್ತೆ. ಸೊ ಅದನ್ನ ನಾವು ಶಬ್ದ ಮಾಡಿ ಓಡಿಸೋದ್ರ ಮುಖಾಂತರ ಹಸಿರು ಬಣ್ಣದ ಪಕ್ಷಿಗಳ ಕಾಟವನ್ನು ಕೂಡ ತಡಿಬಹುದು. ಹಾಗೆ ಕಡ್ಜಗಳ ಕಾಟ ಕೂಡ ಹೆಚ್ಚು ನಮಗೆ ಮಲೆನಾಡಲ್ಲಿ ಕಾಣ್ತೀವಿ. ಈ ಕಡ್ಜಗಳು ಕೂಡ ಎಲ್ಲಿ ಜೇನು ಪೆಟ್ಟಿಗೆಗಳು ಇರ್ತವೋ ಅಲ್ಲೇ ಸಮೀಪವಾಗಿ ಮರಗಳಲ್ಲಿ ಇದು ಗೂಡನ್ನು ಕಟ್ಕೊಂಡಿರುತ್ತೆ. ಅಂತ ಕಡ್ಜದ ಗೂಡುಗಳನ್ನ ನಾವು ಗಮನಿಸಿದ್ರೆ ಅದನ್ನ ಒಡೆದು ನಾವು ಸಾಯಿಸಬೇಕಾಗುತ್ತೆ. ಹಾಗೆ ಕೋತಿಗಳು ಕಾಟ ಇರುತ್ತೆ, ಕರಡಿಗಳು ಕಾಟ ಇರುತ್ತೆ. ಇದಕ್ಕೆ ದೊಡ್ಡ ದೊಡ್ಡ ಪಂಜರಗಳನ್ನ ಕಬ್ಬಿಣದ ಮೆಶ್ಗಳಲ್ಲಿ ನಾವು ಜೇನುಪೆಟ್ಟಿಗೆ ಇಟ್ಟು ಸಾಕಾಣಿಕೆ ಮಾಡೋದ್ರ ಮುಖಾಂತರ ಕೋತಿಗಳು ಕಾಟ ಮತ್ತೆ ಕರಡಿಗಳು ಕಾಟ ಕೂಡ ತಡಿಬೋದು. ಹಾಗೆ ನುಸಿ ಬರುತ್ತೆ, ಅದು ನಮ್ಮ ತೊಡ್ವೇಜಿನಲ್ಲಿ ಅಷ್ಟೊಂದು ಅದಕ್ಕೇನು ಸಮಸ್ಯೆ ಇರೋದಿಲ್ಲ, ಅದನ್ನೇನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇವು ಕೀಟಪೀಡಿಗಳ ಬಗ್ಗೆ ಆಯಿತು, ಇನ್ನು ರೋಗಗಳು ಕೂಡ ಕಂಡು ಬರ್ತವೆ ಜೇನುಗಳಿಗೆ. ನಮ್ಮ ತುಡುವೇಜಿನಲ್ಲಿ ಟೈಸ್ಯಾಕ್ ಬ್ರೂಡ್ ಅಂತ ಒಂದು ರೋಗ ಬರುತ್ತೆ. ಇದು ಒಂದು ವೈರಾಣು, ಇದು ಇದು ಸಾಮಾನ್ಯವಾಗಿ ನಮ್ಗೆ 90-91 ಕರ್ನಾಟಕದಲ್ಲಿ ಇದನ್ನ ನಾವು ಪತ್ತೆ ಹಚ್ಚಿದ್ವಿ. ಈಗಲೂ ಕೂಡ ಈ ರೋಗ ಅಲ್ಲಲ್ಲೇ ಕೆಲವು ಕಡೆ ಭಾಗಶಃ ನಾವು ಕಾಣಬಹುದು. ಈ ರೋಗ ಏನ್ ಮಾಡುತ್ತೆ ಅಂದ್ರೆ ಮರಿಹುಳುಗಳು ಸತ್ತೋಗ್ತವೆ ಈ ರೋಗ ಬಂದಾಗ. ಅದನ್ನ ನಾವು ಪತ್ತೆ ಹಚ್ಚಿ ಸೋಂಕಿರುವಂತ ಕುಟುಂಬಗಳನ್ನ ಆರೋಗ್ಯವಾಗಿರುವಂತ ಕುಟುಂಬಗಳಿಂದ ಬೇರ್ಪಡಿಸಿ ದೂರ ಇಡಬೇಕಾಗುತ್ತೆ. ಮತ್ತೆ ಎರಡನೇದಾಗಿ ಅದಕ್ಕೆ ಒಂದಷ್ಟು ಔಷಧಿ ಕೂಡ ನಾವು ಇವಾಗ ಪತ್ತೆ ಹಚ್ಚಿದ್ದೀವಿ. ಅಂದ್ರೆ ವಿಶೇಷವಾಗಿ ಜೋವಿರಾಕ್ಸ್ ಗುಳಿಗೆ ಅಂತ ಬರುತ್ತೆ, ರಿಬಾವೈರಿನ್ ಅಂತ ಸಿಗುತ್ತೆ, ಇದೆಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಅದನ್ನ ತಗೊಂಡ್ಬಂದು ಸಕ್ಕರೆ ಪಾಕದಲ್ಲಿ ನಾವು ಅದನ್ನು ಕರಗಿಸಿ ವಾರಕ್ಕೆ 2 ಅಥವಾ 3 ಬಾರಿ ಕೊಡೋದ್ರಿಂದ ನಾ ಈ ರೋಗದ ಒಂದು ಪ್ರಮಾಣವನ್ನು ತಗ್ಗಿಸ್ಬೋದು. ಈ ರೋಗ ನಮ್ಮ ಕೊಡಗು ಭಾಗದಲ್ಲಿ ಮತ್ತೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತೆ ನಮ್ಮ ಮಲೆನಾಡ್ ಸುತ್ತಮುತ್ತ ಅಂತ ಪ್ರದೇಶಗಳಲ್ಲಿ ಹೆಚ್ಚು ಇದು ಹಾನಿಯನ್ನು ಉಂಟು ಮಾಡಿತ್ತು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಪರಿಣಾಮ ತಗ್ಗಿದೆ, ಅದು ಕೂಡ ಅಲ್ಲಲ್ಲಿ ಕಂಡು ಬರ್ತಿದೆ. ಆದರೆ ಕಂಡು ಬಂದ ತಕ್ಷಣ ಸೋಂಕಿತ ಕುಟುಂಬಗಳನ್ನ ಆರೋಗ್ಯವಂತ ಕುಟುಂಬಗಳಿಂದ ಬೇರ್ಪಡಿಸುವಂತದ್ದು ಬಹಳ ಪ್ರಮುಖವಾದಂತ ಕ್ರಮ. ಮತ್ತೆ ಕೆಲವೊಂದ್ಸಾರಿ ಈ ಜೇನುಗಳು ಗೂಡುಗಳನ್ನ ಬಿಟ್ಟು ಹೋಗ್ತವೆ ಅಂತ ಕೇಳಿದೀವಿ, ಮುಖ್ಯವಾಗಿ ಇದಕ್ಕೆ ಏನ್ ಕಾರಣ ಇರಬಹುದು ಅಂತೀರಿ? ಈ ಆಹಾರ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಅಥವಾ ಈ ಕೀಟಗಳು ಏನಾದರೂ ಅವಕ್ಕೆ ದಾಳಿ ಮಾಡಿದಾಗ ಅಥವಾ ಯಾವುದಾದ್ರು ರೋಗಗಳು ಕಂಡಾಗ ಮತ್ತೆ ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲದಾಗ ಆ ಕುಟುಂಬಗಳು ಆ ಜಾಗವನ್ನು ಬಿಟ್ಟೋಗುತ್ತೆ. ಇದನ್ನು ನಾವು ಪಲಾಯನ ಅಂತಲೂ ಕೂಡ ಕರಿತೀವಿ. ಇದನ್ನು ನಿರ್ದಿಷ್ಟವಾಗಿ ಗಮನಿಸಿದಾಗ ಅವಕ್ಕೆ ಸೂಕ್ತವಾದಂಥ ನಿರ್ವಹಣಾ ಕ್ರಮಗಳನ್ನು ಕೊಟ್ಟಾಗ ಕೂಡ ಇದನ್ನು ನಾವು ಕುಟುಂಬಗಳನ್ನ ನಮ್ಮಲ್ಲಿ ಉಳಿಸ್ಕೋಬಹುದು. ಕೀಟಗಳು ಬಂದಾಗ, ರೋಗಗಳು ಬಂದಾಗ ಅವಕ್ಕೆ ನಿರ್ವಹಣೆಯನ್ನು ನಾವು ಮಾಡಬೇಕಾಗುತ್ತೆ. ಆಹಾರದ ಕೊರತೆ ಇದ್ದಾಗ ನಾವು ಅದಕ್ಕೆ ಕೃತಕವಾಗಿ ಸಕ್ಕರೆ ಪಾಕ ಮಾಡಿಕೊಡುವಂತ ಅದನ್ನು ಮಾಡಬೇಕಾಗುತ್ತೆ. ಇಂಥ ನಿರ್ವಹಣಾ ಕ್ರಮಗಳ ಮುಖಾಂತರ ನಾವು ಕುಟುಂಬಗಳನ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ. ಅಂದ್ರೆ ಕುಟುಂಬಗಳನ್ನ ಬಲಪಡಿಸಬೇಕಾಗತ್ತೆ. ಹೌದು, ಬಲಿಷ್ಠವಾಗಿದ್ದಾಗ ಕುಟುಂಬಗಳು ಪಲಾಯನ ಆಗೋದು ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದು ನಿರ್ವಹಣಾ ಕ್ರಮಗಳನ್ನ ನಾವು ಚೆನ್ನಾಗಿ ಅನುಸರಿಸ್ತಾ ಇರಬೇಕಾಗತ್ತೆ. ಇನ್ನ ಈ ರಾಸಾಯನಿಕ ಕೀಟನಾಶಕಗಳಿಂದ ನಾವು ಜೇನು ಕುಟುಂಬಗಳನ್ನ ಹೇಗೆ ರಕ್ಷಿಸಿಕೊಳ್ಬಹುದು ಅಂತೀರಿ? ಸಾವಯವ ಕೃಷಿ ಪದ್ಧತಿಯಲ್ಲಿ ಜೇನು ಸಾಕಾಣಿಕೆ ಮಾಡಿದ್ರೆ ಜೇನು ತುಂಬಾ ಉತ್ತಮವಾದಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ರಾಸಾಯನಿಕ ಸಿಂಪರಣೆ ಮಾಡ್ತಾ ಇದ್ವಿ. ಹೂವಿನ ಅಂತ ಇದ್ದಂತ ಸಂದರ್ಭದಲ್ಲಿ ರಾಸಾಯನಿಕ ಸಿಂಪರಣೆ ಮಾಡೋದು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಮತ್ತೆ ಎರಡನೇದಾಗಿ ಸಂಜೆ ಹೊತ್ತು ರಾಸಾಯನಿಕ ಸಿಂಪರಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಮತ್ತೆ ಮಧ್ಯಾಹ್ನದಾಗ ನಮ್ಮ ಜೇನು ಹುಳುಗಳು ಹೆಚ್ಚು ಹೂಗಳ ಮೇಲೆ ಕೆಲಸ ಮಾಡ್ತಿರ್ತವೆ. ಅಂತ ಸಂದರ್ಭದಲ್ಲಿ ರಾಸಾಯನಿಕ ಸಿಂಪರಣೆ ಮಾಡಿದಾಗ ಹೆಚ್ಚು ಹುಳುಗಳು ಸಾಯ್ತವೆ. ಅದಕ್ಕೋಸ್ಕರ ಸಾಯಂಕಾಲದ ಸಮಯದಲ್ಲಿ ರಾಸಾಯನಿಕ ಸಿಂಪರಣೆ ಮಾಡಿದ್ರೆ ಜೇನು ಹುಳುಗಳು ಸಾಯೋದನ್ನು ಕೂಡ ಕಡಿಮೆ ಆಗ್ತವೆ. ಹಾಗೆ ರಾಸಾಯನಿಕ ಸಿಂಪರಣೆ ಮಾಡಲೇಬೇಕಾದಂತ ಒಂದು ಪರಿಸ್ಥಿತಿ ಬಂದಾಗ ನಮ್ಮ ಜೇನು ಕುಟುಂಬಗಳನ್ನ ಕನಿಷ್ಠ ಪಕ್ಷ ಒಂದು 1.5-2 ಕಿಲೋಮೀಟರ್ ದೂರ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ರಾಸಾಯನಿಕ ಸಿಂಪರಣೆ ಮಾಡ್ಕೋಬಹುದು. ಒಂದು 2 ಅಥವಾ 3 ದಿನಗಳ ನಂತರ ಪುನಃ ಅದೇ ಜಾಗಕ್ಕೆ ನಾವು ತಗೊಂಡ್ಬಂದು ಇಡೋದ್ರ ಮುಖಾಂತರ ಜೇನು ಕುಟುಂಬಗಳನ್ನ ರಕ್ಷಣೆ ಮಾಡ್ಕೋಬಹುದು. ಅಂದ್ರೆ ಜೇನುಗಳು ಚಟುವಟಿಕೆಯಿಂದ ಕೊಟ್ಟಿರುವಂತಹ ಸಮಯದಲ್ಲಿ ನಾವು ಈ ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬಾರದು. ಹೌದು, ಇನ್ನು ಈ ಅಕಾಲಿಕ ಮಳೆ ಇತ್ತೀಚೆಗೆ ಸಾಮಾನ್ಯ ಆಗ್ತಾ ಇದೆ, ಇಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತೀರಿ? ಈಗ ಅಕಾಲಿಕವಾಗಿ ಮಳೆ ಸುರಿಯುತ್ತೆ, ಅಂಥ ಸಂದರ್ಭದಲ್ಲಿ ಜೇನುಗಳಿಗೆ ಹೊರಗಡೆ ಹೋಗಿ ಆಹಾರ ಸಂಗ್ರಹಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಜೇನು ಕುಟುಂಬದ ಒಳಗಡೆಗೆ ಆಹಾರ ಇದ್ರೆ ಅದನ್ನ ತಿಂದು ಅವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ, ನೀವು ಇಂಥ ಸಂದರ್ಭದಲ್ಲಿ ಹೆಚ್ಚು ಜಡಿ ಮಳೆ ಇಟ್ಕೊಂಡಾಗ 2-3 ದಿನಗಳ ಮಳೆಗಳು ನಿರಂತರವಾಗಿ ಸುರಿತಾ ಇದ್ದಾಗ ಕೃತಕವಾಗಿ ಸಕ್ಕರೆ ಪಾಕವನ್ನಾದ್ರೂ ಮಾಡ್ಕೊಳ್ಬೇಕಾಗುತ್ತೆ. ಸಕ್ಕರೆ ಪಾಕವನ್ನ ಯಾವ ತರ ಮಾಡೋದು ಅಂದ್ರೆ, 1 ಲೋಟ ನೀರು, 1 ಲೋಟ ಸಕ್ಕರೆ, ಎರಡನ್ನು ಒಂದು ಬಟ್ಟಲಲ್ಲಿ ಹಾಕಿ ಕಲಸ್ಬೇಕಾಗತ್ತೆ. ಕರಗಿದ ನಂತರ ಉಗುರು ಬೆಚ್ಚಿಗೆ ಒಂದ್ ಸ್ವಲ್ಪ ಕಾಯಿಸಿ ಆರಿದ ನಂತರ ಅದನ್ನು ಪುನಃ ಜೇನು ಕುಟುಂಬದ ಒಳಗಡೆಗೆ ಅದಕ್ಕೆ ಏನಾದ್ರೂ ಗರ್ಕೆ ಹುಲ್ಲು ಅಥವಾ ತೆಂಗಿನ ನಾರು ಏನಾದ್ರೂ ಹಾಕಿ ಬಟ್ಲೊಳಗಡೆ ಹಾಕ್ಬಿಟ್ಟು ನಾವು ಕುಟುಂಬದ ಒಳಗಡೆ ಇಟ್ಟು ಜೇನು ಕುಟುಂಬಗಳಿಗೆ ಆಹಾರನ ಉಣಿಸ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಹೊರಗಡೆ ಹೋಗೋಕೆ ಸಾಧ್ಯ ಆಗೋದಿಲ್ಲ. ಜೇನುಗಳು ಅಲ್ಲೇ ಸಿಗುವಂತ ಕೃತಕವಾದ ಸಕ್ಕರೆ ಪಾಕನ ಕುಡಿದು ಅವು ತನ್ನ ಕುಟುಂಬವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಮತ್ತೆ ಚಳಿಗಾಲ ಮತ್ತೆ ಜೇನು ಸುಗ್ಗಿಕಾಲ ಒಂದೇ ಸಮಯದಲ್ಲಿ ಬಂದಿರೋದ್ರಿಂದ ನಾವು ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಚಳಿಗಾಲ ಮತ್ತು ಸುಗ್ಗಿಕಾಲ ನಮ್ಮ ಭಾಗದಲ್ಲಿ ಒಂದೇ ಸಂದರ್ಭದಲ್ಲಿ ಬರುತ್ತೆ. ಒಂದು ಕಡೆಗೆ ಹೆಚ್ಚು ಆಹಾರ ಸಿಗುವಂತ ಹೂಗಳು ಹರಳಿರ್ತವೆ, ಮತ್ತೊಂದು ಕಡೆಗೆ ಚಳಿಗಾಲ ಇರುತ್ತೆ. ಈ ಸಂದರ್ಭದಲ್ಲಿ ಕುಟುಂಬವನ್ನು ರಕ್ಷಣೆ ಮಾಡೋದ್ರಿಂದ, ನಿರ್ವಹಣೆ ಮಾಡೋದ್ರಿಂದ ಹೆಚ್ಚು ಜೇನುತುಪ್ಪ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಜೇನು ಕುಟುಂಬಗಳು ಸಾಧಾರಣವಾಗಿ ಕುಟುಂಬದ ಒಳಗಡೆಗೆ ಯಾವಾಗಲೂ ಕೂಡ ಒಂದು 32-34 ಡಿಗ್ರಿ ತಾಪಮಾನವನ್ನು ಕಾಪಾಡ್ಕೊಳ್ತಾ ಬರ್ತಿರುತ್ತೆ. ಚಳಿಗಾಲ ಆದಾಗ ತಾಪಮಾನ ಒಂದು 20 ಇಳಿಯುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಕುಟುಂಬದ ಮೇಲ್ಗಡೆಗೆ ಏನಾದರೂ ಒಂದು ಥರ್ಮಕೋಲು ಅಥವಾ ಪ್ಲಾಸ್ಟಿಕ್ ಕವರ್ಗಳಿಂದ ಸುತ್ತಿ ಕುಟುಂಬಗಳನ್ನ ಇಟ್ಕೋಬೇಕಾಗುತ್ತೆ. ಅವಾಗ ನಾವು ತಾಪಮಾನವನ್ನು ತಡೆದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪ್ರವೇಶ ದ್ವಾರದಲ್ಲಿ ಎರಡು ತರ ಅವಕಾಶ ಮಾಡ್ಕೊಡ್ತೀವಿ. ಒಂದು ಚಿಕ್ಕದಾದ ಒಂದು ಪ್ರವೇಶ ದ್ವಾರ ಇರುತ್ತೆ, ಇನ್ನೊಂದು ದೊಡ್ಡದಾಗಿರುತ್ತೆ. ಆ ಚಿಕ್ಕದಾದ ಪ್ರವೇಶ ದ್ವಾರವನ್ನು ಅಳವಡಿಸಬೇಕಾಗುತ್ತೆ. ಅವಾಗ ಗಾಳಿ ಒಳಗಡೆ ನುಗ್ಗೋದು ಕೂಡ ಕಡಿಮೆ ಆಗುತ್ತೆ, ಮತ್ತೆ ತಾಪಮಾನವನ್ನು ಕೂಡ ತಡೆದಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗೆ ಕುಟುಂಬದ ಒಳಗಡೆಗೆ ಆದಷ್ಟು ಎರಿ ಇಲ್ದಿರುವಂತ ಚೌಕಟ್ಟುಗಳಿದ್ರೆ ಅದನ್ನ ತೆಗೆದಾಕಬೇಕಾಗುತ್ತೆ. ಸೊ ಇದ್ರ ಮುಖಾಂತರ ಕುಟುಂಬಗಳನ್ನ ತಾಪಮಾನ ಕಾಪಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಮತ್ತೆ ಗೂಡಿನಲ್ಲಿ ಸಾಕಷ್ಟು ಜೇನುತುಪ್ಪದ ಸಂಗ್ರಹಣೆ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಹೌದು, ಗೂಡಲ್ಲಿ ಸಾಕಷ್ಟು ಜೇನುತುಪ್ಪ ಇರೋದ್ರಿಂದ ಅಲ್ಲೇ ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಮತ್ತೆ ಶತ್ರುಗಳು ಇಲ್ದಿರೋದ್ರಲ್ಲಿ ನೋಡ್ಕೋಬೇಕಾಗತ್ತೆ. ರೋಗಗಳು ಶತ್ರುಗಳು ಯಾವೂ ಕೂಡ ಅದು ಕುಟುಂಬಕ್ಕೆ ಬರಲಿಲ್ಲ ಹಾಗೆ ನಾವು ತಡೆ ಹಿಡಿಯಬೇಕಾಗುತ್ತೆ. ಅಂದ್ರೆ ಕುಟುಂಬದ ಒಂದು ಉಷ್ಣಾಂಶವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಅಂತೀರಿ. ನಿಜವಾಗ್ಲೂ ಅದು ಉಷ್ಣಾಂಶ ಒಂದು ಹಿತಕರವಾದ ಮಟ್ಟಕ್ಕಿಂತ ಕಡಿಮೆ ಆಗಬಾರ್ದು. ಏನಾದರೂ ಕಡಿಮೆ ಆಯಿತು ಅಂದರೆ ಇವುಗಳ ಶಕ್ತಿಯೆಲ್ಲನ ಶಾಖವಾಗಿ ನಷ್ಟ ಆಗೋ ಸಾಧ್ಯತೆಯೂ ಇರುತ್ತೆ. ಅವಾಗ ಹೊರಗಡೆ ಹೋಗಿ ಕೆಲಸ ಮಾಡುವಂಥ ಸಂಖ್ಯೆಗಳು ಕಡಿಮೆ ಆಗುತ್ತೆ, ನಮಗೆ ಆಹಾರ ಸಂಗ್ರಹಣೆ ಕೂಡ ಕಡಿಮೆ ಆಗುತ್ತೆ, ತುಪ್ಪದ ಮೇಲೇನೂ ಕೂಡ ಅದು ಪ್ರಭಾವ ಬೀರುತ್ತೆ. ಅವು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದರೆ ಕುಟುಂಬದ ಉಷ್ಣತೆಯನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಖಂಡಿತವಾಗಲು ಈ ಜೇನು ಸಾಕಾಣಿಕೆಯನ್ನು ಪ್ರಾರಂಭ ಮಾಡೋಂಥವ್ರು ಹೇಗೆ ಮಾಡಬಹುದು ಅಂತ? ಜೇನು ಸಾಕಾಣಿಕೆ ಕೆಲವು ಭಾಗದಲ್ಲಿ ಈಗಾಗಲೇ ಪರಿಚಿತ ಆಗಿರುವಂತ ಒಂದು ಉಪಕಸಬಿದು, ಅನೇಕ ಭಾಗಗಳಲ್ಲಿ ಇದಿನ್ನೂ ಅಷ್ಟೊಂದು ಪರಿಚಿತ ಆಗಿಲ್ಲ. ಅದಕ್ಕೋಸ್ಕರ ಪ್ರಾರಂಭ ಮಾಡುವಂತ ರೈತರು ಅಥವಾ ಇತ್ತೀಚಿನ ದಿನಗಳಲ್ಲಿ ಯುವಕರು ಕೂಡ ಹೆಚ್ಚು ಜನ ಇವತ್ತು ಆಕರ್ಷಿತರಾಗಿದ್ದಾರೆ. ಅಂಥವ್ರು ಜೇನು ಕೃಷಿ ಬಗ್ಗೆ ಸಾಮಾನ್ಯವಾಗಿ ಒಂದು ಜ್ಞಾನವನ್ನು ಪಡಿಲೇಬೇಕಾಗುತ್ತೆ. ಅದನ್ನ ನಾವು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಆದರೂ ಪಡಿಬೋದು, ಕೆಲವು ಪುಸ್ತಕಗಳನ್ನ ಓದೋದ್ರ ಮುಖಾಂತರ ಆಗಿರ್ಬೋದು, ಅಥವಾ ಕೆಲವು ಖಾಸಗಿ ಸಂಸ್ಥೆಗಳು ಮತ್ತೆ ಸರ್ಕಾರಿ ಸಂಸ್ಥೆಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಸಾಮಾನ್ಯವಾಗಿ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿರ್ತೀವಿ. ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರತಿ ಜಿಲ್ಲೆಯಲ್ಲೂ ಇದಾವೆ ಈಗ. ಹೌದು, ಅಲ್ಲಿ ನಡೆಸುವಂತ ತರಬೇತಿ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡು ಅದ್ರ ಬಗ್ಗೆ ಒಂದಷ್ಟು ಸಾಮಾನ್ಯವಾದಂತ ಒಂದು ಜ್ಞಾನವನ್ನು ಗಳಿಸಬೇಕಾಗತ್ತೆ. ಮತ್ತೆ ಎರಡನೇದಾಗಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಕೆಲವಾರು ಜನ ಕೃಷಿಕರು ಇದ್ದಾರೆ, ಅಂಥವರ ಮಾಹಿತಿ ತಗೊಂಡು ಅವ್ರ ಹತ್ರ ಒಂದು ಅರ್ಧ ದಿನ ಒಂದು ದಿನ ಮೊದಲು ಕೆಲಸ ಮಾಡಬೇಕಾಗತ್ತೆ. ಅದಾದ ನಂತರ ನಾವು ಜೇನು ಸಾಕಾಣಿಕೆನ ಪ್ರಾರಂಭ ಮಾಡಬೇಕು. ಮತ್ತೆ ಜೇನು ಸಾಕಾಣಿಕೆನ ಒಂದೇ ಸಲ 10-15 ಕುಟುಂಬಗಳು ಇಟ್ಕೊಂಡು ಮಾಡೋದು ಒಳ್ಳೇದಲ್ಲ, ಕಡಿಮೆ ಸಂಖ್ಯೆಯಲ್ಲಿ ನಾವು ಶುರು ಮಾಡಬೇಕಾಗತ್ತೆ. 2 ಅಥವಾ 3 ಕುಟುಂಬಗಳು ಇಟ್ಟು ಸುಮಾರು 6-7 ನಾವು ಕೆಲಸ ಮಾಡಬೇಕಾಗತ್ತೆ. ಅದರಲ್ಲಿ ಒಂದು ಯಶಸ್ಸು ಸಿಕ್ತಾಗ, ನಮಗೆ ಆತ್ಮವಿಶ್ವಾಸ ಹೆಚ್ಚಾದಾಗ ಜೇನು ಕುಟುಂಬಗಳ ಸಂಖ್ಯೆ ಕೂಡ ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಜೇನುಗಳ ಒಂದು ಚಲನವಲನದ ಬಗ್ಗೆ ಎಲ್ಲ ತಿಳ್ಕೋಬೇಕಾಗತ್ತೆ. ಖಂಡಿತವಾಗಿ ಅದ್ರದ್ದು ಕುಟುಂಬಗಳ ರಚನೆ ಹೇಗಿದೆ ಅವು ಎಲ್ಲದ್ರ ಬಗ್ಗೆ ನಾವು ಪ್ರಾಥಮಿಕವಾಗಿ ತಿಳ್ಕೊಂಡಾದ್ಮೇಲೆ ನಾವು ಜೇನು ಸಾಕಾಣಿಕೆ ಪ್ರಾರಂಭ ಮಾಡೋದು ತುಂಬಾ ಒಳ್ಳೇದು. ಇನ್ನು ಈ ಮಧುವನ ಅಂತ ನಾವು ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ಏನು, ಇದರ ವಿನ್ಯಾಸ ಹೇಗಿರಬೇಕು ಅಂತೀರಿ? ಮಧುವನ ಅಂದ್ರೆ ನಾವು ಎಲ್ಲಿ ಜೇನು ಕುಟುಂಬಗಳನ್ನ ಇಟ್ಟು ನಿರ್ವಹಣೆ ಮಾಡ್ತೀವೋ ಆ ಜಾಗವನ್ನ ನಾವು ಮಧುವನ ಅಂತ ಕರಿತೀವಿ. ಕನಿಷ್ಠ ಪಕ್ಷ ಒಂದು 10 ಏನಾದರೂ ಆ ಜಾಗದಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಆ ಮಧುವನ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯವಾದದ್ದು. ಎಲ್ಲಿ ಮಧುವನ ಪ್ರಾರಂಭ ಮಾಡ್ಬೇಕು ಅನ್ಕೊಂತೀವೋ ಆ ಸ್ಥಳ ಶಬ್ದ ರಹಿತವಾಗಿರ್ಬೇಕು, ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು, ಹೆಚ್ಚು ಸಸ್ಯಗಳು ಇರುವಂತದ್ದು ನೆರಳನ್ನು ಕೊಡುವಂತ ಜಾಗವೂ ಆಗಿರ್ಬೇಕು, ಮತ್ತೆ ಈ ರಾಷ್ಟ್ರೀಯ ಹೆದ್ದಾರಿಗಳಿಂದ ಕಾರ್ಖಾನೆಗಳಿಂದ ದೂರ ಇರಬೇಕಾಗತ್ತೆ. ಸುತ್ತಮುತ್ತ ಆಹಾರ ಸಿಗುವಂತದ್ದು ಕೂಡ ನೋಡ್ಕೋಬೇಕಾಗುತ್ತೆ. ಅಂದ್ರೆ ವಾಯುಮಾಲಿನ್ಯ ಕೂಡ ಇರಬಾರದು. ವಾಯುಮಾಲಿನ್ಯ ಇರಬಾರ್ದು. ನಾವು ಎಲ್ಲಿ ಮಧುವನವನ್ನು ಸ್ಥಾಪನೆ ಮಾಡ್ತೀವೋ ಆ ಜಾಗದಿಂದ ಸುಮಾರು 1.5 ಕಿಲೋಮೀಟರ್ ಸುತ್ತಮುತ್ತ ಹೆಚ್ಚು ಸಸ್ಯಗಳು ಹೇರಳವಾಗಿ ಇರುವಂತ ಜಾಗವನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂತ ಒಂದು ಪ್ರಶಾಂತವಾದಂತ ವಾತಾವರಣ ಇರುವಂತ ಜಾಗದಲ್ಲಿ ನಾವು ಮಧುವನವನ್ನ ಸ್ಥಾಪನೆ ಮಾಡಿದಾಗ ಮಧುವನದಲ್ಲಿ ಕುಟುಂಬಗಳ ಅಭಿವೃದ್ಧಿ ಚೆನ್ನಾಗಾಗುತ್ತೆ, ಹೆಚ್ಚು ಜೇನು ತುಪ್ಪ ಸಿಗುತ್ತೆ, ಮತ್ತೆ ಸುತ್ತಮುತ್ತ ಇರುವಂತ ಕೃಷಿ ಬೆಳೆಗಳು ತೋಟಗಾರಿಕಾ ಬೆಳೆಗಳು ಕೂಡ ಇದರಿಂದ ಉಪಯೋಗವನ್ನು ಪಡೆದುಕೊಳ್ತವೆ. ಇನ್ನು ಈ ಜೇನು ನೊಣಗಳಲ್ಲಿ ಎಷ್ಟು ಪ್ರಭೇದಗಳಿದ್ದಾವೆ ಅಂತೀರಿ? ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು 5 ಪ್ರಭೇದಗಳು ಅಂತ ನಾವು ಕರಿಬಹುದು. ಹೆಜ್ಜೆನ ನಾವು ಕಾಣಬಹುದು, ಹಾಗೆ ಕಡ್ಡಿ ಜೇನು ಅಥವಾ ಕೋಲ್ ಜೇನು, ರಂಬೆ ಜೇನು ಅಂತ ಕರಿತೀವಿ. ಹಾಗೆ ಮೂರನೇದಾಗಿ ತುಡುವೆ ಜೇನು ಅಂತ ಕರಿತೀವಿ. ಕೆಲವು ಭಾಗದಲ್ಲಿ ಇದನ್ನ ಉತ್ತು ಜೇನು, ತೊರೆ ಜೇನು, ತೊಡೆ ಜೇನು, ಪೊಟ್ರೆ ಜೇನು ಅಂತ ಕರೀತಾರೆ. ಮತ್ತೆ ಇನ್ನೊಂದು ನಾವು ವಿದೇಶದಿಂದ ಕೂಡ ಒಂದು ಮೆಲ್ಲಿಫರ ಜೇನು ಅಂತೇಳಿ ಆಮೋದು ಮಾಡ್ಕೊಂಡಿದ್ದೀವಿ. ಮತ್ತೆ ಕೊನೆಯದಾಗಿ ನಸರು ಜೇನು ಅಂತ, ಅದನ್ನ ಕೆಲವು ಭಾಗದಲ್ಲಿ ಮುಜೆಂಟಿ ಜೇನು, ಮಿಸ್ರಿ ಜೇನು ಅಂತ ಕರಿತೀವಿ. ಐದು ಪ್ರಭೇದಗಳನ್ನ ನಾವು ಕಾಣಬಹುದು. ಅದರಲ್ಲಿ ಹೆಜ್ಜೇನು ಮತ್ತೆ ಕಡ್ಡಿ ಜೇನು ಇವನ್ನ ಸಾಕೋದಕ್ಕಾಗಲ್ಲ, ಇವು ಕಾಡಿನ ಜೇನು ಅಂತ ಕರಿತೀವಿ. ಅದೇ ಇವು ಒಳ್ಳೆ ಪರಾಗಸ್ಪರ್ಶ ಕೀಟ. ಹೆಜ್ಜೆನಲ್ಲಿ ನಮಗೆ ವಾರ್ಷಿಕವಾಗಿ ಸುಮಾರು 15-20 ಕೆಜಿವರೆಗೂ ಜೇನ ಗಳಿಸ್ಬೋದು. ಇದನ್ನ ಸಾಮಾನ್ಯವಾಗಿ ಕೆಲವು ಹಳ್ಳಿಗಳಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ರೈತರುಗಳು ಕೀಳ್ತಾರೆ. ಮತ್ತೆ ಆದಿವಾಸಿ ಜನಗಳು ಕಾಡಲ್ಲಿ ಹೆಜ್ಜೆನಿಂದ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿ ಮಾರಾಟವನ್ನು ಮಾಡ್ತಾರೆ. ಹಾಗೆ ಕಡ್ಡಿ ಜೇನು ಮತ್ತೆ ಕೋಲ್ ಜೇನು ಅಂತ ಏನ್ ಹೇಳಿದೆ ನಾನು, ಅದು ಈ ಪೊದೆಗಳಲ್ಲಿ ನಾವು ಕಾಣಬಹುದು. ಇದರಲ್ಲೂ ಕೂಡ ಒಂದು 1/2 ಕೆಜಿ 1 ಕೆಜಿ ಜೇನುತುಪ್ಪ ಸಿಗುತ್ತೆ ನಮಗೆ. ಇದು ಕೂಡ ನಾವು ಸಾಕೋದಕ್ಕೆ ಆಗೋದಿಲ್ಲ. ಉಳಿದಂತ ಜೇನು ಸಾಕಾಣಿಕೆ ಅಂದ ತಕ್ಷಣ ನಾವು ಮಾತಾಡೋದ್ರೆ ತುಡುಬೆ ಜೇನು. ಇದು ಹುತ್ತದೊಳಗಡೆಗೆ ಮರದ ಪೊಟ್ರೆಗಳಲ್ಲಿ ಅಥವಾ ಸಂದುಗಳಲ್ಲಿ ಇಂಥ ಜಾಗದಲ್ಲಿ ಇದು ತನ್ನ ಗೂಡನ್ನ ಕಟ್ಟುತ್ತೆ. ಇಂಥ ಒಂದು ಜೇನನ್ನು ಹಿಡಿದು ಜೇನು ಪೆಟ್ಟಿಗೆಗೆ ವರ್ಗಾವಣೆ ಮಾಡ್ಕೊಂಡು ನಾವು ಸಾಕಾಣಿಕೆ ಮಾಡೋದು. ಇದರಲ್ಲಿ ಸಾಮಾನ್ಯವಾಗಿ ನಮಗೆ 6-10 ಕೆಜಿ ವಾರ್ಷಿಕವಾಗಿ ನಿರ್ವಹಣೆ ಮೇಲೆ ಮತ್ತು ನಮ್ಮ ಪ್ರದೇಶದಲ್ಲಿ ಇರುವಂಥ ಸಸ್ಯಗಳ ಆಧಾರದ ಮೇಲೆ ಜೇನುತುಪ್ಪದ ಉತ್ಪಾದನೆ ಕೂಡ ತುರುವೆ ಜೇನು ಸಿಗುತ್ತೆ. ಹಾಗೆ ಮೆಲ್ಲಿಫೆರ ಜೇನು ಅಂದ್ಬಿಟ್ಟು ಇದು ವಿದೇಶದಿಂದ ತಂದಿರೋಂಥ ಜೇನು. ಇದು ಉತ್ತರ ಭಾರತದಲ್ಲಿ ಹೆಚ್ಚು ಜನಪ್ರಿಯ ಮತ್ತೆ ಅಲ್ಲಿ ಹೆಚ್ಚು ಜೇನು ಸಾಕಾಣಿಕೆಯನ್ನು ಮೆಲ್ಲಿಫೆರದಲ್ಲಿ ಮಾಡ್ತಿದ್ದಾರೆ. ಇದು ಕೂಡ ಕನಿಷ್ಠ ಪಕ್ಷ 20-25 ಕೆಜಿ ವಾರ್ಷಿಕವಾಗಿ ಜೇನುತುಪ್ಪವನ್ನು ಸಿಗುತ್ತೆ. ಉಳಿದಂತೆ ನಸರು ಜೇನು ಅಥವಾ ಮುಜಂಟಿ ಜೇನು, ರಾಳೆ ಜೇನು ಅಂತ ಕರಿತೀವಿ. ಇದು ಈ ಮಣ್ಣಿನ ಮನೆಗಳಲ್ಲಿ ಇದು ಜೇನು ಗೂಡನ್ನು ಕಟ್ಟುತ್ತೆ. ಇದನ್ನು ಪೆಟ್ಟಿಗೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಅಥವಾ ಬಿದಿರು ಬೊಂಬ್ಗಳಿಗೆ ವರ್ಗಾವಣೆ ಮಾಡಿಕೊಂಡು ಜೇನು ಸಾಕಾಣಿಕೆಯನ್ನು ಮಾಡ್ಬೋದು. ಇದರಿಂದ 1/2 ಕೆಜಿ ಒಳಗಡೆ ಜೇನುತುಪ್ಪ ಸಿಗುತ್ತೆ ವಾರ್ಷಿಕವಾಗಿ. ಆದರೆ ಇದು ಜೇನುತುಪ್ಪದಲ್ಲಿ ಹೆಚ್ಚು ಆರೋಗ್ಯದಾಯಕವಾದ ಅಂಶಗಳು ಇರ್ತವೆ ಅಂತೇಳಿ ಇದಕ್ಕೆ ಹೆಚ್ಚು ಬೆಲೆಯನ್ನು ಕೂಡ ಕೊಟ್ಟು ಖರೀದಿ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಯುರೋಪಿಯನ್ ಜೇನು ಕೂಡ ಇವತ್ತು ಸಾಕಷ್ಟು ಪ್ರದೇಶಗಳಲ್ಲಿ ಸಾಕಾಣಿಕೆಗೆ ಒಳಪಟ್ಟಿದೆ ಅಂತ. ಬಹುತೇಕ ಉತ್ತರ ಭಾರತದಲ್ಲಿ ಇವತ್ತು ಯುರೋಪಿಯನ್ ಜೇನೇ ನಾವು ಕಾಣಬಹುದು. ಅದಕ್ಕೆ ಯಾಕಂದ್ರೆ ಹೆಚ್ಚು ಜೇನುತುಪ್ಪ ಸಿಗುತ್ತೆ. ಮತ್ತೆ ಅಲ್ಲೆಲ್ಲ ಒಂದು ಏಕ ಬೆಳೆ ಪದ್ಧತಿ ಇದೆ. ಈ ಸಾಸಿವೆ ಬೆಳೀತಾರೆ? ಹೌದು, ಏಕ ಬೆಳೆ, ಸಾಸಿವೆ ಆಗಿರ್ಬೋದು, ಲಿಚ್ಚಿ ಆಗಿರ್ಬೋದು, ಇಂಥ ಏಕ ಬೆಳೆ ಪದ್ಧತಿ ಅನುಸರಿಸ್ತಾರೆ. ಅಲ್ಲಿ ಇಟ್ಟಾಗ ಹೆಚ್ಚು ಜೇನುತುಪ್ಪ ಸಿಗುತ್ತೆ. ಅದಕ್ಕೋಸ್ಕರ ರೈತರು ಹೆಚ್ಚು ಮೆಲ್ಲಿಫೆರ ಜೇನೇ ಆ ಕಡೆಗೆ ಸಾಕಾಣಿಕೆ ಮಾಡ್ತಾರೆ. ಇನ್ನು ಈ ಜೇನು ಕುಟುಂಬಗಳ ವ್ಯವಸ್ಥೆ ಅನ್ನೋದು ಹೇಗಿರುತ್ತೆ ಅಂತೀರಿ? ಒಂದು ಜೇನ್ ಕುಟುಂಬದಲ್ಲಿ 3 ಜಾತಿಯ ಹುಳುಗಳನ್ನ ನಾವು ಕಾಣಬಹುದು. ರಾಣಿ ಹುಳ, ಗಂಡುಳ ಮತ್ತು ಕೆಲಸಗಾರ ಹುಳ. ಒಂದು ಕುಟುಂಬಕ್ಕೆ ಒಂದೇ ಒಂದು ರಾಣಿ ಇರುತ್ತೆ. ಮತ್ತೆ ಈ ರಾಣಿ ಹುಳದ ಜೀವಿತಾವಧಿ ಬಂದು 3-5 ವರ್ಷವರೆಗೂ ಇದು ಬದುಕುವಂತ ಶಕ್ತಿ ಇರುತ್ತೆ. ಹಾಗೆ ಕೆಲಸಗಾರ ಹುಳಗಳು ಸುಮಾರು 2-3 ತಿಂಗಳವರೆಗೂ ಬದುಕುವಂತ ಶಕ್ತಿ ಇರುತ್ತೆ. ಇದು ಸುಮಾರು ಕುಟುಂಬದಲ್ಲಿ ಒಂದು 8,000-10,000 ಹುಳಗಳು ನಮ್ಗೆ ಏನ್ ಕಣ್ಣಿಗೆ ಕಾಣ್ತವೋ ಅವೆಲ್ಲ ಕೂಡ ಕೆಲಸಗಾರ ಹುಳುಗಳು ಆಗಿರ್ತವೆ. ಮತ್ತೆ ಉಳಿದಂತೆ ಗಂಡುಳಗಳು, ಈ ಗಂಡುಳಗಳು ಸುಮಾರು 100-200 ಏನಾಗಿರ್ತವೆ. ಇದು ಕೂಡ 2-3 ತಿಂಗಳು ಬದುಕುವಂತ ಶಕ್ತಿ ಇರುತ್ತೆ. ಮತ್ತೆ ಗಂಡುಳನ್ನ ವರ್ಷದ ಪೂರ್ತಿ ನೀವು ನೋಡೋಕ್ಕಾಗಲ್ಲ. ಯಾವಾಗ ಅಭಿವೃದ್ಧಿ ಹೊಂದುವಂತ ಕಾಲದಲ್ಲಿ, ಜೇನು ಸುಗ್ಗಿಯ ಕಾಲದಲ್ಲಿ ಮಾತ್ರ ಗಂಡುಳಗಳನ್ನ ನಾವು ಕಾಣಬಹುದು. ಉಳಿದಂತೆ ಅದು ಯಾವುದೇ ರೀತಿಯ ಕೆಟ್ಟವುಗಳನ್ನು ಇರೋದಿಲ್ಲ, ಮತ್ತೆ ಕುಟುಂಬದಲ್ಲಿ ಇರೋದೇ ಇಲ್ಲ. ಈ ತರ 3 ಜಾತಿಯ ಹುಳುಗಳನ್ನ ನಾವು ನೋಡಬಹುದು. ಈ 3 ಹುಳುಗಳು ಸೇರಿದ್ರೆ ಅದನ್ನ ಒಂದು ಕುಟುಂಬ ಅಂತ ನಾವು ಕರೆಯೋದಕ್ಕೆ ಸಾಧ್ಯ. ಅಂದ್ರೆ ಈ ಜೇನುಗಳ ಜೀವನ ಚರಿತ್ರೆ ಹೇಗೆ ಅಂತೀರಿ? ಅದರಲ್ಲಿ ನಾವು 4 ಹಂತಗಳನ್ನ ಗಮನಿಸಬಹುದು. ಈ ಮೊಟ್ಟೆ ಅಂತ ಇರುತ್ತೆ, ಮರಿ ಹುಳದ ಹಂತ ಇರುತ್ತೆ, ಕೋಶಾವಸ್ಥೆಗೆ ಬದಲಾವಣೆ ಆಗುತ್ತೆ, ಕೊನೆಗೆ ಪ್ರೌಢ ಹುಳಗಳಾಗಿ ಹೊರಹೊಮ್ಮುತ್ತವೆ. ರಾಣಿ ಹುಳುಗಳು ಮೊಟ್ಟೆಯಿಂದ ಪ್ರೌಢ ಹುಳು ಆಗಿ ಬರೋದಕ್ಕೆ ಸುಮಾರು 15-16 ದಿವಸ ಬೇಕಾಗುತ್ತೆ. ಹಾಗೆ ಕೆಲಸಗಾರ ಹುಳುಗಳು, ಇದು ಕೂಡ ಹೆಣ್ಣು ಹುಳನೇ ಕೆಲಸಗಾರ ಹುಳುಗಳು, ಆದರೆ ಬಂಜೆ ಹುಳುಗಳು ಇವು. ಇದು ಮೊಟ್ಟೆಯಿಂದ ಮರಿಯಾಗಿ ಕೋಶಾವಸ್ಥೆಗೆ ಹೋಗಿ ಮತ್ತೆ ಪ್ರೌಢ ನೊಣ ಆಗಿ ಬರೋದಕ್ಕೆ ಸುಮಾರು 21 ದಿವಸ ಬೇಕಾಗುತ್ತೆ. ಹಾಗೆ ಗಂಡುಳ 23-24 ದಿವಸ ಬೇಕಾಗುತ್ತೆ. ಈ ತರ ಅದು ಒಂದು ಜೀವನ ಚಕ್ರವನ್ನ ನಾವು ಕಾಣಬಹುದು. ಅಂದ್ರೆ 4 ಹಂತಗಳನ್ನ ಇವು ದಾಟಿ ಬರ್ತವೆ ಪ್ರೌಢಾವಸ್ಥೆಗೆ ಬರುವಾಗ. ಈ ಜೇನು ಕೃಷಿಗೆ ಯಾವ್ಯಾವ ಉಪಕರಣಗಳನ್ನ ಬಳಸ್ಕೋಬೇಕಾಗತ್ತೆ? ಜೇನು ಪೆಟ್ಟಿಗೆ ನಮಗೆ ಬೇಕಾಗುತ್ತೆ. ತೋಟಗಾರಿಕೆ ಇಲಾಖೆಯಲ್ಲಿ, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ಅನೇಕ ಖಾಸಗಿ ಸಂಸ್ಥೆಗಳು ಕೂಡ ನಮಗೆ ಜೇನು ಪೆಟ್ಟಿಗೆ ಸಿಗುತ್ತೆ. ಆ ಜೇನು ಪೆಟ್ಟಿಗೆನ ಖರೀದಿ ಮಾಡ್ಕೋಬೇಕಾಗುತ್ತೆ. ಆ ಜೇನು ಪೆಟ್ಟಿಗೆಯಲ್ಲಿ ನಾವು ಜೇನು ಸಾಕಾಣಿಕೆ ಮಾಡೋದ್ರಿಂದ ತುಂಬ ಉತ್ತಮ. ಪ್ರಾಚೀನ ಕಾಲದಲ್ಲಿ ಮಡಿಕೆಯಲ್ಲಿ ಮಾಡ್ತಿದ್ರು, ಮತ್ತೆ ಬಿದಿರು ಬೊಂಬ್ಗಳಲ್ಲಿ ಮಾಡ್ತಿದ್ರು, ಈ ತರ ಎಲ್ಲ ಮಾಡ್ತಾ ಇದ್ರು. ಈಗ ನಾವು ಆಧುನಿಕ ಕಾಲದಲ್ಲಿ ನಾವು ಜೇನು ಪೆಟ್ಟಿಗೆಯನ್ನು ಬೇಕಾಗುತ್ತೆ. ಅದ್ರ ಜೊತೆಗೆ ನಮಗೆ ಜೇನು ಕುಟುಂಬ ಬೇಕಾಗುತ್ತೆ. ಎರಡನೇದಾಗಿ, ಈ ಜೇನು ಕುಟುಂಬ ನೈಸರ್ಗಿಕವಾಗಿ ಸಿಗುತ್ತೆ, ಅದನ್ನ ಹಿಡಿದು ನಾವು ಪೆಟ್ಟಿಗೆಗೆ ಹಾಕಿ ಸಾಕಾಣಿಕೆ ಮಾಡಬಹುದು, ಅಥವಾ ನಾವು ಖರೀದಿ ಕೂಡ ಮಾಡಿಕೊಂಡು ಅದನ್ನು ಸಾಕಾಣಿಕೆ ಮಾಡಬಹುದು. ಯಾರ್ಯಾರು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅವರಿಂದ ಖರೀದಿ ಮಾಡ್ಕೋಬಹುದಾಗಿದೆ. ಮತ್ತೆ ಇದಕ್ಕೊಂದು ಸ್ಟ್ಯಾಂಡ್ ಬೇಕಾಗುತ್ತೆ. ಮತ್ತೆ ಇದ್ರ ಜೊತೆಗೆ ಬೇಕು ಅಂದ್ರೆ ಮುಖಪರ್ದೆ ಬೇಕಾಗುತ್ತೆ. ಜೇನು ಹುಳ ಚುಚ್ಚುತ್ತೆ ಅನ್ನೋ ಭಯ ಇರುತ್ತಲ್ಲ, ಅಂತವ್ರು ಈ ಮುಖಪರ್ದೆ ಉಪಯೋಗಿಸ್ಕೊಳ್ಳೋದು ಕಷ್ಟಪಡೋದ್ರಿಂದ ಮುಖದಕ್ಕೆ ಜೇನುಗಳು ಚುಚ್ಚುವಂಥದ್ದನ್ನ ನಾವು ಕಡಿಮೆ ಮಾಡಬಹುದು. ಹಾಗೆ ಒಗೆತಿದಿ ಅಂತೇಳಿ ಒಂದು ಸಿಗುತ್ತೆ, ಈ ತೆಂಗಿನ ನಾರು ಅಥವಾ ಸಗಣಿ ಬೆರಣಿ ಅಥವಾ ಕಾಟನ್ ವೇಸ್ಟ್ ಹಾಕಿ ಒಗೆ ಹಚ್ಚಿ ನಾವು ಜೇನು ಕುಟುಂಬಕ್ಕೆ ಕೊಡಬೇಕಾಗುತ್ತೆ. ಜೇನು ಕುಟುಂಬದಿಂದ ತುಪ್ಪವನ್ನು ತಗೋಬೇಕಾದ್ರೆ ನಾವು ಒಂದು ಸ್ವಲ್ಪ ಒಗೆಯನ್ನು ಕೊಟ್ಟು ನಾವು ಕುಟುಂಬವನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಜೇನುಗಳು ಚುಚ್ಚುತ್ತೇನೋ ಒಂದು ಭಯ ಇರುತ್ತೆ. ನಾವು ಯಾವಾಗ ಹೊಗೆ ಕೊಡ್ತೀವೋ ಅವು ಮಂಕಾಗ್ತವೆ, ಅವಾಗ ಜೇನು ಕುಟುಂಬ ಪರೀಕ್ಷೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಜೇನುತುಪ್ಪ ತೆಗೆಯುವಂತ ಯಂತ್ರ ಬೇಕಾಗುತ್ತೆ. ಈ ನಮಗೆ ಜೇನು ತುಂಬದಾದ ನಂತರ ಕೈಯಲ್ಲೇ ಹಿಂಡಿ ತೆಗೆಯುವಂಥದ್ದು ಸಾಮಾನ್ಯವಾಗಿ ಮಾಡ್ತಾರೆ. ಈ ತರ ಮಾಡಿದಾಗ ಏನಂದ್ರೆ ಜೇನುತುಪ್ಪದ ಒಂದು ಗುಣಗಳು ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಜೇನುತುಪ್ಪ ತೆಗೆಯುವ ಯಂತ್ರದ ಮುಖಾಂತರನೇ ಜೇನುತುಪ್ಪವನ್ನು ತೆಗಿಬೇಕಾಗುತ್ತೆ. ಮತ್ತೆ ಆ ಎರೆಗಳು ಕೂಡ ಪುನರ್ ಬಳಕೆಯನ್ನು ಮಾಡಬಹುದು. ಇಷ್ಟು ಉಪಕರಣ ಬಳಸಿಕೊಂಡು ಜೇನು ಸಾಕಾಣಿಕೆನ ಪ್ರಾರಂಭ ಮಾಡಬಹುದು. ತಡೆಗೇಟುಗಳು ಅಂತೀವಲ್ಲ, ಅವನ್ನು ಇಟ್ಕೋಬೇಕಾಗತ್ತೆ. ರಾಣಿ ತಡೆಗೇಟು ಅಂತ ಬರುತ್ತೆ, ಅದನ್ನ ನಾವು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಜೇನು ಕುಟುಂಬ ಅಂತ ಅಂದಾಗ ಕನಿಷ್ಠ ಪಕ್ಷ ಒಂದು 3 ದಿನ ಅಥವಾ 4 ದಿನ ಹಾಕೋದು ಉತ್ತಮ. ಆ ರಾಣಿನ ಅವಾಗ ತಡೆದು ಹಿಡಿಯುತ್ತೆ. ಅಷ್ಟರೊಳಗಡೆ ಕೆಲಸಗಾರ ಹುಳುಗಳು ಆಹಾರ ತರೋದನ್ನ ಶುರು ಮಾಡಿರ್ತವೆ, ಅದರಿಂದ ಕುಟುಂಬಗಳು ಅಲ್ಲೇ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ರಾಣಿ ಪರಾರಿ ಆಗೋದನ್ನ ತಡೆಯೋದಕ್ಕೆ ಅದು ಬೇಕೇ ಬೇಕು, ಖಂಡಿತವಾಗ್ಲು ಪ್ರಾರಂಭದಲ್ಲಿ ಬೇಕಾಗುತ್ತೆ. ಈಗ ಕೇಂದ್ರ ಸರ್ಕಾರ ಕೂಡ ಸುಮಾರು 500 ಕೋಟಿ ರೂಪಾಯಿಯನ್ನ ಜೇನು ಕೃಷಿ ಪ್ರೋತ್ಸಾಹಕ್ಕೆ ಇವತ್ತು ತೆಗೆದಿಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಸರ್ಕಾರದಿಂದ ಜೇನು ಸಾಕಾಣಿಕೆ ಮಾಡುವಂತ ರೈತರಿಗೆ ಏನು ಸಹಾಯ ಒದಗುತ್ತೆ ಅಂತೀರಿ? ಕೇಂದ್ರ ಸರ್ಕಾರದಿಂದ ಆತ್ಮ ನಿರ್ಭರ್ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರದ ಮುಖಾಂತರ ನೀಡ್ತಾ ಇದೆ. ಹಾಗೆ ರಾಜ್ಯ ಸರ್ಕಾರ ಕೂಡ ಅನೇಕ ಯೋಜನೆಗಳನ್ನ ಜಾರಿ ಮಾಡ್ತಾ ಇದೆ. ಅದು ತೋಟಗಾರಿಕೆ ಇಲಾಖೆ ಮುಖಾಂತರ ಅದು ಜೇನು ಕೃಷಿಗೆ ಬೇಕಾದಂತ ಎಲ್ಲ ಯೋಜನೆಗಳನ್ನ ಜಾರಿ ಮಾಡ್ತಾ ಇದೆ. ನಮ್ಗೆ ಜೇನು ಪೆಟ್ಟಿಗೆ, ಜೇನು ಕುಟುಂಬ ಸ್ಟ್ಯಾಂಡ್ ಮತ್ತೆ ಬೇರೆ ಉಪಕರಣಗಳನ್ನ ಖರೀದಿ ಮಾಡಿಕೊಳ್ಳೋದ್ರಲ್ಲಿ 75% ಸಬ್ಸಿಡಿಯನ್ನ ತೋಟಗಾರಿಕೆ ಇಲಾಖೆ ಸಾಮಾನ್ಯ ರೈತರಿಗೆ ಸಹಾಯಧನವಾಗಿ ನೀಡ್ತಾ ಇದೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಾಗಿದ್ರೆ ಅವ್ರಿಗೆ 90% ಸಹಾಯಧನವನ್ನು ಕೂಡ ನೀಡ್ತಾ ಇದೆ. ಮತ್ತೆ ಮಧುವನ ಅಂತೇಳಿ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿದೆ. ಆ ಮಧುವನದಲ್ಲೂ ಕೂಡ ಹೆಚ್ಚು ಜೇನು ಕುಟುಂಬಗಳನ್ನ ಕೊಡ್ತಾರೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಸ್ಥಳೀಯವಾಗಿರುವಂತ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿದ್ರೆ ಈ ಜೇನು ಸಾಕಾಣಿಕೆಗೆ ಇರುವಂತ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಜೇನು ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KT ವಿಜಯಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9986-0518-52. ಇವರನ್ನು ತರಬೇತಿಗೆ ಕೂಡ ಸಂಪರ್ಕಿಸಬಹುದು. ಆ ಒಂದು ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9986-0518-52. ತುಂಬ ಸಂತೋಷ ಡಾಕ್ಟರ್ ವಿಜಯಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜೇನು ಸುಗ್ಗಿ ಕಾಲದಲ್ಲಿ ಜೇನು ಕುಟುಂಬಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ, ಜೊತೆಗೆ ಈ ಜೇನು ಕೃಷಿ ಬಗ್ಗೆಯೂ ಕೂಡ ಸಾಕಷ್ಟು ವಿಶದವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರಬಿಕಾ ಪಾರ್ಚ್ಮೆಂಟ್ 26,800 ರಿಂದ 27,600 ರೂಪಾಯಿ, ಅರಬಿಕಾ ಚೆರಿ 13,900 ರೂಪಾಯಿಂದ 15,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,800 ರೂಪಾಯಿಂದ 23,500 ರೂಪಾಯಿ, ರೋಬಸ್ಟಾ ಚೆರಿ 12,200 ರಿಂದ 13,650 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ರೈತಧ್ವನಿ ಕಿಸಾನ್ವಾಣಿಯಲ್ಲಿ ಬೇಸಿಗೆಯಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳ ನಿರ್ವಹಣೆ ಕುರಿತು ಡಾ SJ ಅಂಕೇಗೌಡ ಅವರೊಡನೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇಂದಿನ ಸುದ್ದಿ. ಪೊನ್ನಂಪೇಟೆ ತಾಲೂಕು ಬಾಳಲೆ ಕೊಟ್ಟಗೇರಿ ಗ್ರಾಮ ಕಾರಲಾನ ಬಾಚಮಡ ಜನಾರ್ದನ ರಾಜು ಅಯ್ಯಂಗ 84ನೇ ಬೈತಲು ಇಂದು ಮಜ್ಜನ ದಂಡ 55 ಮರಣಪಟ್ಟಿತ್ತು. ಬಾಚಮಡ ರಾಜೇಶ್ ಅಂಗಡ ಪಪ್ಪ ಜನಾರ್ದನ ರಾಜು ಅಯ್ಯಂಗಡ ಆಖರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ನಾಪೋಕ್ಲು ಸಮೀಪದ ಕಕ್ಕುಂದ ಕಾಡು ನಿವಾಸಿ ಬಿಎಸ್ ಚಂದ್ರಶೇಖರ್ ರೈ ಅವರು ತಮ್ಮ 77ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ಚಂದ್ರಶೇಖರ್ ರೈ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಕಕ್ಕುಂದ ಕಾಡು ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಮೂಲತಃ ಮಡಿಕೇರಿ ತಾಲೂಕು ಬಿಳಿಗೇರಿ ಗ್ರಾಮದ ಮಡಪ್ಪಾಡಿ ಮನೆ ದಿವಂಗತ ಪೂವಯ್ಯನವರ ಧರ್ಮಪತ್ನಿ ಗಂಗಮ್ಮನವರು ಇಂದು ಮಧ್ಯಾಹ್ನ 2 ಗಂಟೆಗೆ ನಿಧನರಾಗಿದ್ದಾರೆ. 93 ವರ್ಷ ಪ್ರಾಯದ ಮಡಪ್ಪಾಡಿ ಗಂಗಮ್ಮನವರ ತವರು ಮನೆ ಕಾಕೇರಿ ಬಿಳಿಗೇರಿ ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಸಮಯ 7:20. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜಂಪಿ ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಭಾಗ್ಯಲಕ್ಷ್ಮಿ ಯೋಜನೆ ನಡಿಲಿ ಹೆಣ್ಣು ಮಕ್ಕಳ ಅಭಿವೃದ್ಧಿ ಮತ್ತು ರಕ್ಷಣೆಗಾಗಿ 2006-07 ರಾಜ್ಯದಲ್ಲಿ ಜಾರಿಗೆ ತಂದ ಯೋಜನೆಯಲ್ಲಿ ಜಿಲ್ಲೆನ 1355 ಫಲಾನುಭವಿಗ ನೋಂದಣಿ ಮಾಡಿಸಿ ಬಾಂಡ್ ಪಡ್ಕೊಂಡಿದ್ದು ಈ ಸಾಲಲ್ಲಿ 18 ವರ್ಷ ಪೂರ್ತಿಯಾದ ಗೋಡೆಗ ಅವರವರ ಹೆತ್ತವರೊಟ್ಟಿಗೆ ಆಧಾರ್ ಕಾರ್ಡ್ ಜೋಡಣೆ ಆಗಿರುವ ನಂಬರ್ನ ಮೊಬೈಲ್ ತಕ್ಕೊಂಡು ಬಂದು ಸಿಡಿಪಿಒ ಕಚೇರಿಯಲ್ಲಿ ಅಗತ್ಯ ದಾಖಲೆಗಳಿಗೆ ಸೈನ್ ಮಾಡಿ ದುಡ್ಡು ತಕ್ಕಣಕ್ಕಂತ ಗೊತ್ತಾಗಿದ್ದು ಹೆಚ್ಚಿನ ಮಾಹಿತಿ ಬೇಕರೆ ಹತ್ತಿರದ ಅಂಗನವಾಡಿ ಕೇಂದ್ರದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಿಂದ ಪಡ್ಕೊಳಕ್ಕಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. ಕೃಷಿ ಫಸಲು ನಷ್ಟ ಮತ್ತು ಸಾವು ನೋವುಗೆ ಕಾರಣ ಆಗ್ತಿರುವ ಕಾಡಾನೆಗಳಿಗೆ ಪುನರ್ವಸತಿ ಮಾಡಿಕೊಡುವ ಸಾಫ್ಟ್ ಏರಿಯಾ ರಿಲೀಸ್ ಯೋಜನೆಯ ಅನುಷ್ಠಾನಕ್ಕೆ 2,000 ಎಕರೆ ಜಾಗೆನ ಗುರುತು ಮಾಡಿಕೆ ರಾಜ್ಯ ಸರ್ಕಾರ ಅನುಮೋದನೆ ಮಾಡಿತು. ಜಿಲ್ಲೆಯಲ್ಲಿ ಮಿತಿ ಮೀರಿದ ಕಾಡಾನೆ ಕಾಟನ ತಡೆಯಕ್ಕೆ ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಕಂಡುಕಂಬಲ್ಲಿ ಈ ಪ್ರಯತ್ನ ಆಗಿದ್ದು ಈಗ ಹಾಳಾದ ರೈಲ್ವೆ ಹಳಿ ಬೇಲಿಗಳನ್ನ ಸರಿ ಮಾಡಿಕೆ ಸರ್ಕಾರದ 21 ಕೋಟಿ ರೂಪಾಯಿ ಬಿಡುಗಡೆ ಆಯ್ತು ಅಂತ ಗೊತ್ತಾಯ್ತು. ಕೊಡಗು ಜಿಲ್ಲೆಯಲ್ಲಿ 2,000 ಆನೆಗ 135 ಹುಲಿಗ ಇದ್ದು 120 ಕಿಲೋಮೀಟರ್ ರೈಲ್ವೆ ಹಳಿನ ಬೇಲಿ ಇದ್ದು 2014-2024 ಮುಟ್ಟ 33 ಜೀವಹಾನಿ ಆಯ್ತು ಅಂತ ವನ್ಯಜೀವಿ ಮಂಡಳಿನ ಸದಸ್ಯ ಸಂಕೇತ್ ಪೂವಯ್ಯನವು ಹೇಳಿಯಳು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಕೊಡಗು ಜಿಲ್ಲಾಧ್ಯಕ್ಷರಾಗಿ ಚಾಮೇರ ದಿನೇಶ್ ಬೆಳ್ಳೆಪ್ಪನವು ಆಯ್ಕೆ ಆಗಳು. ಜಾರ್ಖಂಡ್ನ ರಾಂಚಿಲಿ ನಡೆದ ಅಖಿಲ ಭಾರತ ಪೊಲೀಸ್ ಕರ್ತವ್ಯ ಕೂಟಲಿ ಜಿಲ್ಲೆನ ಪೊಲೀಸರು ಒಳ್ಳ ಸಾಧನೆ ಮಾಡಿದ್ದು ಮಾದಕ ದ್ರವ್ಯ ಪತ್ತೆ ವಿಭಾಗಲಿ ಜಿಲ್ಲಾ ಪೊಲೀಸ್ ತಂಡ ಬೆಳ್ಳಿ ಪದಕ ಪಡ್ಕೊಂಡ್ರೆ ಶ್ವಾನದಳದ ಕಾಪರ್ ಡಾಗ್ನೊಟ್ಟಿಗೆ ಭಾಗವಹಿಸಿದ ಎಆರ್ಎಸ್ಐ ಜಿತೇಂದ್ರ ರೈನವರ ಉಸ್ತುವಾರಿಲಿ ಹ್ಯಾಂಡ್ಲರ್ ಮನಮೋಹನ ಮತ್ತು ವಿಜಯ್ನವು ಬೆಳ್ಳಿ ಪದಕ ಪಡ್ಕೊಂಡಳು. ಸ್ಫೋಟಕ ಪತ್ತೆಯಲ್ಲಿ ಜಿತೇಂದ್ರ ರೈನವು 5ನೇ ಇನಾಮ್ ಪಡ್ಕೊಂಡು ರಾಜ್ಯ ಸರ್ಕಾರ ಜಿಲ್ಲಾ ಪೊಲೀಸ್ ತಂಡಕ್ಕೆ 2 ಲಕ್ಷ ನಗದು ಇನಾಮು ಘೋಷಣೆ ಮಾಡಿತು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿನ ಸಭೆ ಜಿಲ್ಲಾಧಿಕಾರಿ ವೆಂಕಟರಾಜನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿಗ ಸರ್ಕಾರದ ಕಾರ್ಯಕ್ರಮಗ ಅರ್ಹರಾದವಕ್ಕೆ ಸಿಗ್ತಾ ಉಟ್ಟ ಇದರ ಬಗ್ಗೆಲಿ ಮಾಹಿತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಯೋಜನೆ ನಡೀಲಿ ಟ್ರೈನಿಂಗ್ ತಕ್ಕಂಡವರ ಬಗ್ಗೆಲಿ ಮಾಹಿತಿ ಪಡ್ಕೊಂಡು ಸಭೆಯಲ್ಲಿ ಸಮಿತಿನ ಸದಸ್ಯರು ಕೈಗಾರಿಕಾ ಇಲಾಖೆನ ಜಂಟಿ ನಿರ್ದೇಶಕರು ಸೇರಿದಂಗೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ನಿರ್ದೇಶಕರು ಭಾಗವಹಿಸಿ ಜಿಲ್ಲಾಧಿಕಾರಿಗಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆಲಿ ಮಾಹಿತಿ ಕೊಟ್ಟು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ತಿತಿಮತಿ ಸರ್ಕಾರಿ ಹೈಸ್ಕೂಲ್ಲಿ 2024-25 ಸಾಲಿನ ಮಿಷನ್ ಶಕ್ತಿ ಯೋಜನೆ ನಡೀಲಿ ಭೇಟಿ ಬಚಾವೋ ಭೇಟಿ ಪಡಾವೋ ತಾಲೂಕು ಮಟ್ಟದ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಿತಿಮತಿ ಪ್ರೌಢಶಾಲೆನ ಮುಖ್ಯ ಶಿಕ್ಷಕಿ ಮಂಗಳಾನವು ಹೆಣ್ಣು ಮಕ್ಕ ಹುಟ್ಟರೆ ಹೆತ್ತವು ಸಂಭ್ರಮ ಪಡಕು, ಹೆಣ್ಣು ಮಕ್ಕ ಓದಿ ವಿದ್ಯಾವಂತರಾಕು, ಹೆಣ್ಣು ಮತ್ತೆ ಗಂಡು ಮಕ್ಕಳನ್ನ ಒಂದೇ ಥರ ನೋಡೋಕು ಅಂತ ಹೇಳ್ದು ಹಾಗೆ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಬಗೆಗಿನ ನಡವಳಿಕೆಗಳ ಸಮಗ್ರ ಮಾಹಿತಿನ ತಿಳಿಸಿಕೊಟ್ಟು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾಳೆ ಹಗಲು 11 ಗಂಟೆಗೆ ಮಡಿಕೇರಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಯಲ್ಲಿ ನಡೆದದೆ ಅಂತ ಗೊತ್ತಾಯಿತು. ಪ್ರವಾಸೋದ್ಯಮ ಇಲಾಖೆಯ ಕಡೆಯಿಂದ 2024-25 ಸಾಲಿಗೆ SC/SP TSP ಯೋಜನೆ ನಡೀಲಿ. ಪರಿಶಿಷ್ಟ ಜಾತಿ ಪಂಗಡದವಕ್ಕೆ 1 ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಸಹಾಯ ಹಣಕ್ಕೆ ಅರ್ಜಿ ಕರೆದಿದ್ದು, ಹೆಚ್ಚಿನ ಮಾಹಿತಿ ಬೇಕಾದವು ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಮಡಿಕೇರಿ ಇಲ್ಲಿಂದ ಪಡ್ಕಣಕ್ಕಂತ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕಿ ಅನಿತಾ ಭಾಸ್ಕರ್ನವು ತಿಳಿಸೋಳು. ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಕೂಡುಕೂಟಲಿ ಕವಿ ಪಂಜೆ ಮಂಗೇಶರಾಯರ 150th ವರ್ಷಾಚರಣೆ ಕಾರ್ಯಕ್ರಮ ಇದೇ ತಿಂಗಳ 20th ಮಡಿಕೇರಿನ ಸರ್ಕಾರಿ 1ನೇ ದರ್ಜೆ ಕಾಲೇಜಿನ ಸಭಾಬಾಡೆಯಲ್ಲಿ ನಡೆಯಕೊಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ. ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ, ಮಡಿಕೇರಿ ತಾಲೂಕು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಶ್ವಿನಿಸ್ ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ಕ್ಯಾಲ್ಸ್ ಕೋಣಿಕೊಪ್ಪ ಇವರ ವತಿಯಿಂದ ಜಿಲ್ಲೆಯ ಪ್ರತಿಭಾವಂತ ಮತ್ತು ಉತ್ತಮ ಪ್ರದರ್ಶನ ನೀಡುತ್ತಿರುವ ಹಾಗೂ ಕ್ರೀಡೆಯನ್ನೇ ತಮ್ಮ ಉಸಿರಾಗಿಸಿಕೊಂಡಿರುವ ಕ್ರೀಡಾಪಟುಗಳನ್ನು ಗುರುತಿಸಿ ಅಂಥವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಹಾಕಿ ಮತ್ತು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ನಲ್ಲಿ ಮತ್ತು ಆಸ್ಟ್ರೋಟರ್ಫ್ನಲ್ಲಿ ತರಬೇತಿ ನೀಡಿ ಅಶ್ವಿನಿಸ್ ಸ್ಪೋರ್ಟ್ಸ್ ಫೌಂಡೇಶನ್ ಟೀಮ್ನಲ್ಲಿ ಅವಕಾಶ ನೀಡಿ ಉನ್ನತ ಮಟ್ಟದ ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವ ಅವಕಾಶ ಕಲ್ಪಿಸುವುದಕ್ಕಾಗಿ ಇದೇ February 22 ಹುಡುಗರ ಹಾಕಿ ಮತ್ತು ಹುಡುಗ ಹುಡುಗಿಯರಿಗೆ ಅಥ್ಲೆಟಿಕ್ ವಿಭಾಗದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುವುದು. ಹಾಕಿಗೆ ಹುಡುಗರು Under-14 1/1/2011 ಒಳಗೆ ಅಥವಾ ನಂತರ ಜನಿಸಿದವರಾಗಿರಬೇಕು. ಹುಡುಗ ಹುಡುಗಿಯರ ಅಥ್ಲೆಟಿಕ್ ವಿಭಾಗಕ್ಕೆ Under-14 2012 ಒಳಗೆ ಅಥವಾ ನಂತರ Under-16 2010 ಒಳಗೆ ಅಥವಾ ನಂತರ ಜನಿಸಿದವರಾಗಿರಬೇಕು. ಆಯ್ಕೆಯ ದಿನಾಂಕ ಇದೇ February 22. ಆಯ್ಕೆಯ ಸ್ಥಳ ಅಶ್ವಿನಿಸ್ ಸ್ಪೋರ್ಟ್ಸ್ ಫೌಂಡೇಶನ್ ಆವರಣ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ February 19. ವಿಳಾಸ ಕಾಲ್ಸ್ ASF ಪೋಸ್ಟ್ ಬಾಕ್ಸ್ No. 23 ಗೋಣಿಕೊಪ್ಪಲು. ವಿವರಗಳಿಗೆ ಕಾಲ್ ಮಾಡಿ 9985233443 ಅಥವಾ 9019907806. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ಗಳು, ಮದುವೆ ಡ್ರೆಸ್ಗಳು, ಬ್ಲೇಸರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಸ್ವಿಸ್ ಗೋಲ್ಡ್ ನ 8ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಹಲವಾರು ಬಂಪರ್ ಕೊಡುಗೆಗಳು ನಿಮಗಾಗಿ. ಬನ್ನಿ, ಆಭರಣಗಳನ್ನು ಖರೀದಿಸಿ. ಗೆಲ್ಲರಿ, ಡೈಮಂಡ್ ನೆಕ್ಲೇಸ್, ಫ್ರಿಡ್ಜ್, ಗೋಲ್ಡ್ ಕಾರ್ಡ್, ಸ್ಮಾರ್ಟ್ ಫೋನ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ನಿಯರ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಅಮ್ಮತ್ತಿನಾಡು ಬಿಳುಗುಂದ 40 ಹೊಸಕೋಟೆ ಗ್ರಾಮಕ್ಕೆ ಅಡಂಗನ ಬೋಂದ 300 ಒಕ್ಕಡ ಶ್ರೀ ಮಹಾದೇವಡ ಕಾಲ್ತರ ನಮ್ಮೆ ಇದೇ 18 ಪಿಂಜ 19 ಮೊದಲ ನಡಪ. 18 ಚೌವಾಚೆ ಪಲಾಕ 7 ಗಣಪತಿ ಹೋಮ, 20 ತಡಂಬುವಾಟ್ ಮಹಾಪೂಜೆ, 19 14 ಪಲಾಕ 5 ಇರುಬಳಕ್ಕೆ, 12 ತಡಂಬುವಾಟ್ ಮಹಾಪೂಜೆ, 20 ದೇವಕೊಳಿಪೋ ತಡಂಬುವಾಟ್ ವಸಂತ ಪೂಜೆ ಮಹಾಪೂಜೆ ನಡಪ. ದಂಡು ದಿನವೂ ಕುಳುದಾನ ಉಂಟು. ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದುಕೊಂಡು ಆಡಳಿತ ಮಂಡಳಿಕಾರ ಕಟ್ಟಣಿತ. February 9 ಮರಣಪಟ್ಟ ಪಾರಾಣೆ ಕಿರಿಂದಾಡು ಗ್ರಾಮ ಚಿಯಣ್ಣ ಕುಟ್ಟಡ ಪೌತಿ ಮಾಚಯ ಇಂಡ ಪುಣ್ಣು ಚೋಂದಮ್ಮ ಇಂಡ ಮಾದ ಕಾರ್ಯ ಇದೇ 19 14 ಪಲಕ 12 ಕಿರಿಂದಾಡು ಗ್ರಾಮದ ಚಿರುಮಾನಿ ಕಾಲೋನಿಲುಳ್ಳ ಒಕ್ಕ 5 ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಜ್ಞಾನ ಮಾಡಿದ್ದು ಬರಲುಂದು ಅಂಡ ಮಕ್ಕ ಪೆಂಜ ಒಕ್ಕಕಾರ ಕಟ್ಟಣಿತ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ವಿರಾಜಪೇಟೆಯ ರೇಮಂಡ್ ಶಾಪ್ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ಬಟ್ಟೆಗಳ ಖರೀದಿಗೆ 2,499 ಬೆಲೆ ಬಾಳುವ 1 ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ಖರೀದಿಗೆ 4,499 ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ಖರೀದಿಗೆ 6,999 1 ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಾಷಿಂಗ್ ಮಿಷಿನ್ ತರ್ಲಿಕ್ಕೆ ಹೋಗಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನೃಳ ಕರವಂಡ ಸೀಮಾ ಗಣಪತಿ. ಮುಖ್ಯ ಪಟ್ಟ ಸುದ್ದಿ. ಸಂತ ಸೇವಲಾಲ್ ಅಯ್ಯಂಗಡ ಪುಟ್ಟಣ ನಮ್ಮೆ ತಿತಿಮತಿ ಸರ್ಕಾರಿ ಹೈಸ್ಕೂಲ್ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಬಾರ್. ಸುದ್ದಿರ ವಿವರ. ಮಹಾನ್ ಮಾನವತಾವಾದಿ ಸಂತ ಸೇವಲಾಲ್ ಅಯ್ಯಂಗಡ ತತ್ವಪಿಣ್ಯ ಆದರ್ಶತನ ಪ್ರತಿಯೊಬ್ಬನು ಅರಿಂಜೊಂಡು ಹೆಬ್ಬಾಳೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಉಪಾಧ್ಯಾಯ ವೆಂಕಟ ನಾಯಕ್ ಕಣಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆ ಕೂಟಾದ ನಿಲ ಮಡಿಕೇರಿಯ ಗಾಂಧಿ ಪರಂಬಲ ನಡೆದ ಸಂತ ಸೇವಲಾಲ್ ಪುಟ್ಟನ ನಮ್ಮೆನ ಕೂಡಿಯಾಡಿತ ಅಯ್ಯಂಗ ತಕ್ಪರಂದತ್. ಸಂತ ಸೇವಲಾಲ್ ಅಯ್ಯಂಗ ಸಮಾಜಕ್ಕೆ ಬೋಂಡಿಯಾನ ಕೊಡುಗೆ ಕೊಡ್ತಿತ್ತು. ಇಂಗಡ ಕಾಲತ್ಲು ಅಳತಕ್ಕೇರ ಒತ್ತಾಸೆ ಕೊಡ್ತಿತ್ತು ಅಂದು ಅಯ್ಯಂಗ ಅಣಚಿ. ಈ ನೇರತ್ತು ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಗಳಾದ ಕುಮಾರ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪಿಪಿ ಕವಿತಾ ಮುಖ್ಯಪಟ್ಟ ಅಯ್ಯಂಗ ಕೂಡಿಯಾಡಿ ತಿಂಜತ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ